ಪತ್ರಗಳು ಅಂಗೀಕಾರ. ಇಂದು ವಿಶ್ವ ಥೈರಾಯ್ಡ್ ದಿನ, ಹಲವೆಡೆ ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:50. ಮುಂದಿನ ಕಾರ್ಯಕ್ರಮ ಇದೀಗ. ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನೀವು ವಿವಿಧ ಗಿಡಮರಗಳೊಂದಿಗೆ ಕಾಳುಮೆಣಸು ಬೆಳೆಯುವ ಬಗ್ಗೆ ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೇಳಿ, ವಿವಿಧ ಗಿಡಮರಗಳೊಂದಿಗೆ ಕಾಳುಮೆಣಸು ಬೆಳೆಯುವ ಬಗ್ಗೆ ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ. ಕಾಳುಮೆಣಸನ್ನ ಬೆಳೆಯುವಾಗ ಈ ಬೆಳೆ ಸೂಕ್ತ ಆಗಲ್ಲ, ಈ ಬೆಳೆ ಅನುಕೂಲ ಅನ್ನೋ ಒಂದು ಮಾತನ್ನ ಕೇಳ್ತಾ ಇರ್ತೀವಿ. ಈ ಬೆಳೆ ಆ ಬೆಳೆ ಅಂತಂದ್ರೆ ಕೆಲವೊಂದ್ಸರಿ ಜನ ಕಾಫಿಯಲ್ಲಿ ಕಾಳುಮೆಣಸು ಚೆನ್ನಾಗಿ ಬರಬಹುದು, ರೋಬಸ್ಟದಲ್ಲಿ ಚೆನ್ನಾಗಿ ಬರಲಿಕ್ಕಿಲ್ಲ, ಅರೇಬಿಕಾ ಒಳ್ಳೇದಾಗ್ಬೋದು, ಇನ್ನು ಏಲಕ್ಕಿ ತೋಟಗಳಲ್ಲಿ ಕಾಳುಮೆಣಸು ಹಾಗೆ ಹೀಗೆ ಅಂತ ಮಾತಾಡೋದಿದೆ. ಅಡಿಕೆ ತೋಟಗಳಲ್ಲೂ ಕಾಳುಮೆಣಸನ್ನು ಹಾಕಿರೋರಿದ್ದಾರೆ, ತೆಂಗಿನಲ್ಲೂ ಬೆಳೆದಿರೋರಿದ್ದಾರೆ, ಏಕಬೆಳೆಯಾಗಿ ಗ್ಲಿರಿಸಿಡಿಯಕ್ಕೂ ಹಬ್ಸಿರೋರಿದ್ದಾರೆ, ಹಾಲ್ವಾಣಕ್ಕೂ ಹಬ್ಸ್ಕೊಂಡು ಬೆಳೆಯನ್ನು ಪಡ್ಕೊಳ್ತಾರೋರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಕೊಡಗಿನಲ್ಲಿ ಕಾಳುಮೆಣಸಿನ ಬೆಳೆಯೊಂದಿಗೆ ಯಾವ ಬೆಳೆಗಳು ಸೂಕ್ತವಾಗಿ ಹೊಂದ್ಕೊಳ್ತವೆ ಅಥವಾ ಇರೋ ಬೆಳೆಗಳಲ್ಲಿ ಏನೇನು ಕೆಲಸಗಳನ್ನು ಮಾಡಿದರೆ ಒಳ್ಳೇದು ಅಂತ ಅಂದ್ಕೊಂಡು ಇವತ್ತು ಮಾತನಾಡ್ತಿದ್ದಾರೆ, ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ, ಸಲಹೆಗಳನ್ನು ನೀಡ್ತಿದ್ದಾರೆ. ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ಜೆ ಅಂಕೇಗೌಡರು. ಡಾಕ್ಟ್ರೇ ಹೇಳಿ, ಕಾಳುಮೆಣಸು ಇವತ್ತು ಕಾಸಿನ ಬೆಳೆ, ಕಾಫಿಗಿಂತ ಒಂದು ರೀತಿಯಲ್ಲಿ ಮುಂದಿದೆ. ಹಿಂದೆಲ್ಲ ಕಾಫಿ ತೋಟಗಳಲ್ಲಿ ಉಪ ಬೆಳೆಯಾಗಿ ಕಾಳುಮೆಣಸಿತ್ತು, ಇವತ್ತು ಕಾಳುಮೆಣಸೇ ಪ್ರಧಾನವಾಗಿ ಪರಿಗಣಿಸಲ್ಪಟ್ಟಿದೆ. ಕಾಳುಮೆಣಸಿನ ಬಗ್ಗೆ ಹೆಚ್ಚಿನ ಒಲವು, ಬೆಲೆ ಏರಿ ಮತ್ತೆ ಕೆಳಗೆ ಬಂದ್ರೂ ಅದನ್ನು ಇಷ್ಟಪಟ್ಟು ಪೋಷಣೆ ಮಾಡೋರಿದ್ದಾರೆ, ಅದರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿರೋರಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಳುಮೆಣಸಿನ ಜೊತೆಗೆ ಯಾವ ಬೆಳೆಗಳು ಸೂಕ್ತವಾಗಿ ಸಂಯೋಜನೆಗೊಳ್ತವೆ, ಏನು ಕೆಲಸಗಳನ್ನ ಹಾಲಿ ತೋಟಗಳಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿ. ನಮಸ್ಕಾರ. ವಿಜಯ ಅಂಗಡಿ ಸರ್ ಹೇಳಿದಾಗೆ ಕಾಳುಮೆಣಸು ಕೊಡಗಿನ ಬೆಳೆಯುವ ಎಲ್ಲಾ ಬೆಳೆಗಳ ಜೊತೆ ಹೊಂದಿಕೊಂಡು ಹೋಗುವಂತಹ ಬೆಳೆ, ಮತ್ತೆ ಇದು ಯಾವುದೇ ಜಾಗವನ್ನ ಆಕ್ರಮಣ ಮಾಡುವುದಿಲ್ಲ. ಈಗ ಬೇರೆ ಬೆಳೆಗಳಿಗಾದ್ರೆ ಅದಕ್ಕೆ ಒಂದು ಜಾಗ ಅಂತ ಬೇಕಾಗುತ್ತೆ. ಈ ಬೆಳೆ ಒಂದು ಬಳ್ಳಿ ಆದ್ದರಿಂದ ತಾವು ಬೆಳೆದಿರುವಂತಹ ಮರಗಳ ಸಹಾಯದಿಂದ ಅದರ ಬೆಳವಣಿಗೆಯನ್ನು ಬೆಳ್ಕೊಂಡು ನಿಮಗೆ ಇಳುವರಿಯನ್ನು ಕೊಡುವಂತಹ ಬೆಳೆ, ಒಂದು ಬಳ್ಳಿ ಬೆಳೆ. ಆದ್ದರಿಂದ ಯಾವುದೇ ಒಂದು ಮರ ಇದ್ರೆ ನಾವು ಅದಕ್ಕೆ ಕಾಳುಮೆಣಸನ್ನು ನೆಡಬಹುದು. ಮಲೆನಾಡು ಪ್ರದೇಶಗಳಲ್ಲಿ ಮೂಕೊಡಗು, ಹಾಸನ್, ಚಿಕ್ಕಮಗಳೂರು, ಇಲ್ಲಿ ಕಾಫಿ ಅನ್ನೋದು ಮುಖ್ಯ ಬೆಳೆ. ಹಿಂದೆ ಅರಬಿಕ ಮುಖ್ಯ ಆಗಿತ್ತು ಕಾಫಿಯಲ್ಲಿ, ಇತ್ತೀಚೆಗೆ ಅರಬಿಕ ಕಡಿಮೆ ಆಗಿದೆ, ರೋಬಸ್ಟ್ ಆಗಿದೆ. ಇದು ಉತ್ತಮವಾಗಿ ಅರಬಿಕಾ ತೋಟದ ಜೊತೆ ಹೊಂದಿಕೊಂಡು ಹೋಗುವಂತಹ ಬೆಳೆ, ತುಂಬಾ ಹೆಚ್ಚಿನ ಇಳುವರಿಯನ್ನ ಕೊಡುವಂತಹ ಬೆಳೆ ಅಂತಾನು ಹೇಳ್ಬಹುದು. ಅರಬಿಕಾ ತೋಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮರಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದು ಎಕರೆಯಲ್ಲಿ 150-200 ನೆರಳಿನ ಮರಗಳಿರ್ತವೆ. ಅದರಲ್ಲಿ ಆ 200 ಮರಗಳಿಗೂ ಮೆಣಸನ್ನ ಹಾಕಿದ್ರೆ ನಿಮಗೆ ವರ್ಷ ವರ್ಷದ ಇಳುವರಿ 5 ವರ್ಷ ಆದ್ಮೇಲೆ ಅಥವಾ 6 ವರ್ಷ ಆದ್ಮೇಲೆ 1/2 ಕೆಜಿಯಿಂದ 10 ಕೆಜಿ ಗಂಟ ಕುಯ್ಬಹುದು. 10 ಕೆಜಿ ಅಂತ ಹೇಳಿದ್ರೆ ಎಕರೆಯಲ್ಲಿ 200 ಅಂದ್ರೆ 2 ಟನ್ ಆಗ್ಬಿಡುತ್ತೆ. ಆ ರೀತಿ ಅಫ್ಕೋರ್ಸ್ ಎಲ್ಲಾ ಗಿಡಗಳಲ್ಲಿ ಬರುವುದಿಲ್ಲ. 250-500 ಕೆಜಿ ಪ್ರತಿ ಎಕರೆಯಲ್ಲಿ ಮೆಣಸನ್ನ ಕುಯ್ಯುವಂತಹ ಅರಬಿಕಾ ತೋಟಗಳು ತುಂಬಾ ಇದಾವೆ. 1 ಟನ್ ಕುಯ್ಯೋರು ಇದಾರೆ, ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಎಣಿಕೆಯಷ್ಟು ಇರ್ತಾರೆ. ಅರಬಿಕಾ ತೋಟಗಳಲ್ಲಿ ಬಿಲ್ವರಕ್ಕೂ ಒಂದು ಉತ್ತಮವಾದ ನೆರಳು ಮರವಾಗಿತ್ತು. ಅದರಲ್ಲಿ ಎಲೆ ಬಿದ್ದು ಸ್ವಲ್ಪ ಕರಗದೇ ಇರೋದ್ರಿಂದ ಬೇರೆ ಜಾತಿಯ ಮರಗಳನ್ನ ಹಾಕೋದು ಒಳ್ಳೇದು ಅಂತ. ಎತ್ತರ ಹೋಗ್ಲಿಕ್ಕೂ ಸಹಾಯ ಆಗುತ್ತೆ, ಮತ್ತೆ ಅದು ಬಳ್ಳಿಯ ದಪ್ಪ ಆಗ್ಲಿಕ್ಕೂ ಸಹಾಯ ಆಗುತ್ತೆ. ಬೆಳಕು ಮೇಲಿಂದ ಕೆಳಗಂಟ ಬಳ್ಳಿ ಮೇಲೆ ಬೀಳೋದ್ರಿಂದ ಇಳುವರಿಯನ್ನು ಜಾಸ್ತಿ ಕೊಡುತ್ತೆ. ಅದ್ರ ಜೊತೆಗೆ ಹತ್ತಿ ಮರ ಅರಬಿಕಾಗೆ ಬಹಳ ಸೂಕ್ತವಾದ ಮರ. ಆದ್ರೆ ಮೆಣಸು ಜಾರ್ತಾ ಇರುತ್ತೆ, ಕಟ್ಟಬೇಕು, ಅಥವಾ ಕೌಡುಗಳಿದ್ರೆ ಅದ್ರ ಮೇಲೆ ಕುಂತ್ಕೊಂಡ ಮೇಲೆ ದಪ್ಪ ಆಗುತ್ತೆ, ಉತ್ತಮವಾಗಿ ಹೆಲ್ತಿ ಪೆಪ್ಪರ್ ಆಗುತ್ತೆ, ಇಳುವರಿಯನ್ನ ನಾವು ಜಾಸ್ತಿ ಮಾಡ್ಕೊಬಹುದು. ಮತ್ತೆ ಅದ್ರ ಜೊತೆ ಪಾಲ್ವಾನನ್ನ ಹಾಕಿ, ಎಲ್ಲೆಲ್ಲಿ ಹತ್ತಿ ಮರ ಇರಲ್ಲ ಅಥವಾ ದೊಡ್ಡ ಮರಗಳಿರೋದಿಲ್ಲ ಅಲ್ಲಿ ಜಾಗ ಎಲ್ಲಿ ಇದೆ ಅಲ್ಲಿ ಪಾಲ್ವಾನ್ ಮರವನ್ನ ನೆಟ್ಟು ಅದಕ್ಕೆ ಮೆಣಸನ್ನ ಹಾಕಿ ಬೆಳೆಸೋದು ಉತ್ತಮ. ಅಂದ್ರೆ ನನ್ನ ಪ್ರಕಾರ ಅರಬಿಕಾ ತೋಟ ಅಂದಾಗ ಒಂದು 200-250 ಮೆಣಸಿನ ಬಳ್ಳಿಗಳಿರ್ಬೇಕು. ಆ ಲೆವೆಲ್ ಗಂಟ ನೆಟ್ಟರೆ ಇಳುವರಿ ಮೊಟ್ಟ ಜಾಸ್ತಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ, ಮತ್ತೆ ಅರಬಿಕಾಗೆ ಮೆಣಸಿನ ನೆರಳು ಸಾಕಾಗಿರ್ಬೇಕು. ಅವಾಗ ಅರಬಿಕಾ ತೋಟನು ತುಂಬಾ ಚೆನ್ನಾಗಿರುತ್ತೆ. ನನ್ನ ಗೊತ್ತಿರುವಂತಹ ರೈತರ ತೋಟಗಳಲ್ಲಿ ನಾನು ಕಂಡಂಗೆ ಅರಬಿಕಾನು ಚೆನ್ನಾಗಿದೆ, ಮೆಣಸನ್ನು ಚೆನ್ನಾಗಿ ಕುಯ್ತಾ ಇದ್ದಾರೆ. ಎಲ್ಲಿ ಗಿಡಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಎರಡೂ ಚೆನ್ನಾಗಾಗ್ತಾ ಇದೆ. ಮೆಣಸಿರುವಂತಹ ಮರಗಳು ನೆರಳನ್ನು ತೆಗೆದು ಬೇಗ ಬಿಡಿಸಿ ನೀರಾವರಿ ಮಾಡಿದ್ರೆ ಇಳುವರಿ ಜಾಸ್ತಿ ಬರಬಹುದು, ಬೇಗ ಮಳೆ ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ಅರಬಿಕಾ ಮತ್ತೆ ಮೆಣಸು ಅಂದಾಗ ಇಷ್ಟು ಕೆಲಸಗಳು, ಇಷ್ಟು ಉದಾಹರಣೆಗಳು. ಹೆಂಗೆ ಅಂದ್ರೆ ಲಕ್ಷದಿಂದ ಕೋಟಿ ಗಂಟಲ ಹಣವನ್ನು ಸಂಪಾದನೆ ಮಾಡಿರುವಂತಹ ರೈತರಿದ್ದಾರೆ ಅರಬಿಕಾ ಮೆಣಸನ್ ತೋಟವನ್ನ ಮಾಡಿ. ಇತ್ತೀಚೆಗೆ ಏನಾಯ್ತು, ಅರಬಿಕಾಗೆ ಏನು ಬೋರರ್ ಬಂತು, ಅದೆಲ್ಲ ಆದ್ಮೇಲೆ ಕೆಲವರು ಅರಬಿಕಾ ತೋಟಗಳನ್ನ ರೋಬಸ್ಟ ತೋಟಗಳನ್ನ ಕನ್ವರ್ಟ್ ಮಾಡಿದ್ದಾರೆ. ಆದ್ರೆ ಮರಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಲ್ಲ, ಅದೇ ತರ ಮೆಣಸನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೆರಳನ್ನ ಜಾಸ್ತಿ ತೆಗೆದು ಬಿಡ್ತಾರೆ, ರೋಬಸ್ಟ ಇಳುವರಿಯನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮೆಣಸಿನ ಇಳುವರಿಯನ್ನ ಅವರು ನೆರಳನ್ನ ತೆಗೆಯೋದ್ರಿಂದ ಮೆಣಸಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಅರಬಿಕಾದಿಂದ ರೋಬಸ್ಟಾಗೆ ಬಂದು ಮೆಣಸಿನ ಇಳುವರಿಯನ್ನ ಜಾಸ್ತಿ ಮಾಡಿರೋರಿದ್ದಾರೆ. ನನ್ನ ಪ್ರಕಾರ ರೋಬಸ್ಟ ಇಳುವರಿ ತೋಟ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಆಗೋದು ಕಷ್ಟ. ಆದ್ರೆ ಮೆಣಸಿನ ಇಳುವರಿಯನ್ನ ಉಳಿಸ್ಕೊಂಡಿದ್ದಾರೆ, ಅರಬಿಕಾಯಿಂದ ರೋಬಸ್ಟಕ್ಕೆ ಚೇಂಜ್ ಆಗಿರೋರು. ಮರಗಳ ಸಂಖ್ಯೆಯನ್ನ ಕಡಿಮೆ ಮಾಡದೇ ಇರೋದ್ರಿಂದ ಮೆಣಸಿಗೆ ಏನ್ ತೊಂದರೆ ಆಗ್ಲಿಲ್ಲ, ಅಷ್ಟು ಮೆಣಸು ಗಿಡಗಳಿದೆ, ಅವರು ಸುಧಾ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಕೊಡಗಿನಲ್ಲಿ ರೋಬಸ್ಟ ತೋಟಗಳಲ್ಲಿ ತುಂಬಾ ಮೆಣಸು ಜಾಸ್ತಿ ಇರೋ ತೋಟಗಳು ಕಡಿಮೆ ಇದೆ. ನನ್ನ ಪ್ರಕಾರ 30-40 ಮರಗಳು ಇರ್ತವೆ, ಅದರಲ್ಲಿ 20 ಮರದಲ್ಲಿ ಮೆಣಸಿರುತ್ತೆ, ಇನ್ನೊಂದು 20 ಮರ ಖಾಲಿ ಇರುತ್ತೆ. ಆದ್ರಿಂದ ಅವರಿಗೆ 1 ಎಕರೆಗೆ ಎಷ್ಟು ಮೆಣಸು ಬಂತು ಅಂತ ಕೇಳಿದಾಗ 100-150 ಕೆಜಿ ಹೇಳ್ತಾರೆ. ಅದು ದೊಡ್ಡ ಇಳುವರಿ ಆಗೋದಿಲ್ಲ. ಅಲ್ಲೂ ಸುಧಾ ನನ್ನ ಪ್ರಕಾರ 80 ಗಿಡಗಳನ್ನು ನೆಡಬೇಕು. ಸಸ್ಟೈನಬಲ್ ಕಾಫಿ ಪ್ರೊಡಕ್ಷನ್ಗೆ ಬೇಕಾದಂತಹ ಮರಗಳ ಸಂಖ್ಯೆ 40, ಅದನ್ನ ದೊಡ್ಡ ಮರ ಇಟ್ಕೊಬೇಕು. ಇನ್ನ ಪಾಲ್ವಾನು ಅಥವಾ ಗ್ಲಿರ್ಸೀಡಿಯವನ್ನ ಹಾಕಿ ಇನ್ನೊಂದು 40 ಮೆಣಸಿನ ಬಳ್ಳಿ ನೆಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು 80 ಗಿಡಗಳನ್ನ ಮಾಡಿದ್ರೆ 200-250 ಕೆಜಿ ಇಳುವರಿ ಬರಂಗ್ ಮಾಡಿಕೊಂಡು 300-350 ಪ್ರತಿ ಎಕರೆಗೆ ಕುಯ್ದ್ರೆ ರೋಬಸ್ಟಾದೊಳಗೂ ಸುಧಾ ಮೆಣಸನ್ನ ಆದಾಯ ಬರೋ ರೀತಿ ಮಾಡ್ಕೊಬಹುದು. ಅಂದ್ರೆ ಈ ನೆರಳು ಮರಗಳು ರೋಬಸ್ಟ, ಇಲ್ಲಿ ಏನಾಗುತ್ತೆ ಅಂದ್ರೆ ನೆರಳು ಜಾಸ್ತಿ ಆದ್ರೆ ರೋಬಸ್ಟ ಇಳುವರಿ ಕಡಿಮೆ ಆಗುತ್ತೆ. ಆದ್ರಿಂದ ಎತ್ತರದ ಮರಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಾರದು. ನಮಗೆ ಕರೆಕ್ಟ್ ಆಗಿ ಮೆಣಸನ್ನ ಅಥವಾ ಕಾಫಿ ಕುಯ್ದ ತಕ್ಷಣ ಗ್ಲಿಸಿಡೆ ಪಾಲ್ವಾನ್ ಇದೆ ಈ ಮರಗಳ ನೆರಳನ್ನ ತೆಗೆದು ಬಿಟ್ರೆ ನಿಮಗೆ ರೋಬಸ್ಟ್ ಆಗಿ ಫೆಬ್ರವರಿಯಲ್ಲಿ ನೀರ್ ಕೊಡ್ತೇವೆ, ಮತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ಒಂದು ನೀರ್ ಕೊಡೋದ್ರಿಂದ ತೊಂದರೆ ಆಗುದಿಲ್ಲ. ಎಲ್ಲೆಲ್ಲಿ ಕಳೆ ಬರ್ತಾ ಇದೆ ಅಲ್ಲೆಲ್ಲ ಪಾಲ್ವಾನನ್ನು ಅಥವಾ ಗ್ಲಿಸಿಡೆವನ್ನು ನೆಡೋದು, ಅದಕ್ಕೆ ಮೆಣಸನ್ನ ನೆಟ್ಟು 1-2 ವರ್ಷ ನೋಡ್ಕೊಬೇಕು. ರೋಬಸ್ಟಾದಲ್ಲಿ ನಾನ್ ಕಂಡಂಗೆ ನೋಡ್ಕೊಳ್ಳೋದಿಲ್ಲ, ಮನ್ಸ್ ಮಾಡಿ ನೆಡ್ತಾರೆ, ನೋಡ್ಕೊಳ್ಳಿ ಕಷ್ಟ ಆಗತ್ತೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಕಡಿಮೆ ಇರುತ್ತೆ, ನೀರ್ ರೀಚ್ ಆಗೋದಿಲ್ಲ ಆ ಪ್ರದೇಶಕ್ಕೆ. ಆದ್ರಿಂದ ಏನಾಗುತ್ತೆ, ನೆಟ್ಟಗಿಡ ಸತ್ತೋಗ್ಬಿಡ್ತಾ ಇದೆ. 2 ವರ್ಷ ಅದನ್ನ ನೀರ್ ಕೊಡೋದು, ಸ್ವಲ್ಪ ನ್ಯೂಟ್ರಿಯಂಟ್ ಕೊಡೋದು, ನ್ಯೂಟ್ರಿಯಂಟ್ ಕೊಡದಿಂದ ಬೆಳೆಯೋದೇ ಇಲ್ಲ ಮೆಣಸು ಗಿಡ. ಸ್ವಲ್ಪ ನೆರಳಿದ್ರೆ ರೋಬಸ್ಟ್ ಎಲೆಗಳು ಅದು ಇದನ್ನ ತೆಗೆದು ಬೆಳಕು ಬೆಳಗ್ ಮಾಡಿಬಿಟ್ಟು ನೀರು ಕೊಟ್ಬಿಟ್ರೆ ಎರಡು ವರ್ಷದಲ್ಲಿ ರೋಬಸ್ಟ್ ಮೇಲೆ ಬಂದ್ಬಿಟ್ರೆ ಆಮೇಲೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಾವು ಈ ತರ ಸುಮಾರು ತೋಟಗಳಲ್ಲಿ ಮಾಡಿ ತೋರಿಸಿದ್ದೇವೆ, ಮಾಡಬಹುದು. ಸ್ವಲ್ಪ ದೊಡ್ಡ ಗುಂಡಿ ಹೊಡಿಬೇಕು, ಅದಕ್ಕೆ ಜಾಸ್ತಿ ಕಾಂಪೋಸ್ಟ್ ಹಾಕಬೇಕು, ಗಿಡವನ್ನು ಒಂದು ಸ್ವಲ್ಪ ಭೂಮಿಯಿಂದ ಒಂದು ಇಂಚು ಮೇಲೇನೆ ನೆಡಬೇಕು, ಅದು ಒಂದು 6 ತಿಂಗಳಂಗೋ ಸುಧಾರಣೆ ಮಾಡುತ್ತೆ. ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಮೇಲೆ ನೀರು ಕೊಡ್ಲಿಕ್ಕೆ 15 ದಿನಕ್ಕೆ ಒಂದ್ಸಾರಿ 1 ಲೀಟರ್ ನೀರು ಕೊಡಕ್ಕೆ ವ್ಯವಸ್ಥೆ ಮಾಡಿಬಿಟ್ರೆ 2 ವರ್ಷದಲ್ಲಿ ನೀವು ನೆಟ್ಟಿದ ಗಿಡ ಎಲ್ಲ ಈಚೆ ಬಂದ್ಬಿಟ್ರೆ 500-500 ಗಿಡನೇ ನೆಡಬೇಕು. ನನ್ನ ಪ್ರಕಾರ ನೀವು 1,000-10,000 ನೆಡೋದು ಒಂದು ಸಮಂಜಸ ಅಲ್ಲ. ಒಂದು ಮರಕ್ಕೆ 2-3 ನೆಡಬೇಕು. ಅಲ್ಲಿಗೆ 300-400 ಮರ ನೆಟ್ಟಿರ್ತೀರಾ, 1,000 ಗಿಡ ನೆಟ್ಟರು, ಆ 300 ಗಿಡ 2 ವರ್ಷ ಚೆನ್ನಾಗಿ ನೋಡ್ಕೊಂಡು ಮೆಣಸು ಬರಲೇಬೇಕು ಅಂತ ಕೆಲಸ ಮಾಡಿದ್ರೆ ಬರುತ್ತೆ, ಬರೋದಿಲ್ಲ ಅಂತೇಳಿ. ಅವಾಗ ರೋಬಸ್ಟಾದಲ್ಲಿ ಮೆಣಸನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ರೋಬಸ್ಟಾ ಮೆಣಸನ್ನು ಒಂದು ಮಟ್ಟಿಗೆ ಸಾಧಾರಣ ಇಳುವರಿ ಕೊಡುವಂತಹ ವ್ಯವಸ್ಥೆ, ಯಾಕೆಂದ್ರೆ ಮೆಣಸಿಗೆ ಬೆಳಕು ಜಾಸ್ತಿ ಬಿದ್ರೆ ತಡ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು, ನೆರಳನ್ನ ಬಯಸುವಂತ ಬೆಳೆಗಳಿಗೆ ಒಂದೇ ಸಾರಿ 3-4 ಗಂಟೆ ಬಿಸಿಲು ವಿದ್ಯುತ್ ಕಡೆ ಬಿದ್ರೆ ಹಳದಿ ಆಗ್ಬಿಡ್ತವೆ, ಫೋಟೋ ಆಕ್ಸಿಡೇಷನ್ ಆಫ್ ಕ್ಲೋರೋಫಿಲ್ ಅಂತ ಆಗುತ್ತೆ. ಅದು ಈ ನೆರಳು ಬಯಸುವ ಬೆಳೆಗಳಲ್ಲಿ ಆಗೋದು, ಬೆಳಕನ್ನ ತಡ್ಕೊಳ್ಳೋದಿಲ್ಲ. ಆದ್ರಿಂದ ಅದಕ್ಕೆ ನೆರಳು ಬೇಕು, ನೆರಳು ಮೂವ್ ಆಗ್ತಾ ಇರಬೇಕು, ಬೆಳಕು ಬೇಕು, ಗಂಟೆಗಟ್ಟಲೆ ಬಿಡಬಾರ್ದು. ಮೂವ್ ಆಗ್ತಿರೋಂತ ನೆರಳು ಮರಗಳಿದ್ದಾಗ ಬರುತ್ತೆ, ತಣ್ಣಗಾಗುತ್ತೆ, ತಿರ್ಗಿ ಬಿಸಿಲು ಬರುತ್ತೆ. ಆ ರೀತಿ ವ್ಯವಸ್ಥೆ ಇದ್ದಾಗ ಹಳದಿ ಆಗುದಿಲ್ಲ. ರೋಬಸ್ಟಾ ತೋಟಗಳ ಮೆಣಸು ಹಳದಿ ಆಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಬೆಳಕೆ. ತುಂಬಾ ನೆರಳು ತೆಗೆದ್ಬಿಟ್ಟು ಮೆಣಸನ್ನ ಬೆಳಕಿಗೆ ಬಿಟ್ಬಿಟ್ರೆ ಹಳದಿ ಆಗ್ಬಿಡುತ್ತೆ, ರೋಬಸ್ಟಾ ಇಳುವರಿ ಜಾಸ್ತಿ ಆಗುತ್ತೆ, ಇದು ತಡ್ಕೊಳ್ಳೋದಿಲ್ಲ. ಅವಾಗ ಒಂದು ಒಳ್ಳೆ ಇಳುವರಿ ಬರುತ್ತೆ, ನೆಕ್ಸ್ಟ್ ಇಯರ್ ವೀಕ್ ಆಗ್ಬಿಡುತ್ತೆ. ರೋಬಸ್ಟಾದಲ್ಲಿ ಇರುವಂತಹ ಬಳ್ಳಿಗಳು ಒಳ್ಳೆ ಇಳುವರಿ ಕೊಟ್ಟು ಸೋತೋಗ್ಬಿಡ್ತವೆ. ಸೋತೋಗ್ದಂಗೆ ನೋಡ್ಕೊಳ್ಳೋದು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಬೇಕು, ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಸೋತೋಗ್ದಂಗೆ ನೋಡ್ಕೊಳ್ಳೋರು ಇದ್ದಾರೆ. ಯಾಕೆಂದ್ರೆ ಅಂಥವ್ರೇನೆ ಇವತ್ತು ಮೆಣಸಿನಲ್ಲಿ ಕೋಟಿಗಟ್ಟಲೆ ಹಣ ಮಾಡಿರುವಂತಹ ರೈತರು, ಗಿಡ ಹಳದಿ ಆಗದಂಗೆ ನೋಡ್ಕೊಂಡಿದ್ದಾರೆ. ಅಂತದ್ದು ವ್ಯವಸ್ಥೆ ಇದೆ, ಏನು ನ್ಯೂಟ್ರಿಯಂಟ್ ಕೊಡಬೇಕು, ಕಾಂಪೋಸ್ಟ್ ಕೊಡಬೇಕು, ನೀರು ಕೊಡಬೇಕು, ಮೈಕ್ರೋ ನ್ಯೂಟ್ರಿಯಂಟ್ ಹೊಡಿಬೇಕು. ಅದಕ್ಕೆ ಏನ್ ಬೇಕೋ ಅದನ್ನ ನೋಡ್ಬಿಟ್ಟು ಮಾಡ್ತಾ ಇದ್ರೆ ಹೆಲ್ತಿ ಆಗಿರುತ್ತೆ. ರೋಬಸ್ಟ್ ಅನ್ನೋ ಸುದ ಉತ್ತಮವಾಗಿ ಇಳುವರಿ ಕೊಡುವಂತ ತೋಟಗಳು ಮೆಣಸು ತೋಟಗಳು ಇದಾವೆ. ಅದು ಮೂರನೇ ಬೆಳೆ ಅಂತ ಹೇಳಿದ್ರೆ ಅಡಿಕೆ, ಅಡಿಕೆ ಜೊತೆ ಮೆಣಸು ಅದ್ಭುತವಾಗಿ ಕೆಲವು ತೋಟಗಳನ್ನ ಸಿರ್ಸಿ ಸಾಗರು ಆ ಪ್ರದೇಶಗಳಲ್ಲಿ ನೋಡಬಹುದು. ಇತ್ತೀಚೆಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೊಡಗಿನಲ್ಲೂ ಸುದ ಕೆಲವು ತೋಟಗಳಲ್ಲೂ ಅರೆಕ ನಟ್ಟು ಮೆಣಸು ತೋಟಗಳಿದಾವೆ, ಚೆನ್ನಾಗಿ ಬರುತ್ತೆ. ಆದ್ರೆ ಅಡಿಕೆಯನ್ನ ನಾವು ಗದ್ದೆಗಳಲ್ಲಿ ಹಾಕಿದ್ರೆ ಅಲ್ಲಿ ಸತ್ತೋಗ್ಬಿಡುತ್ತೆ ಬೇಗ ಹಳದಿಯಾಗಿ. ಚರಂಡಿ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡಬೇಕು. ಇಲ್ಲ ಅಂದ್ರೆ ಗ್ರಾಫ್ಟೆಡ್ ಪೇಪರ್ ಅಂತ ಬಂದಿದೆ, ಪೆಪ್ಪರ್ ಅನ್ನ ನಾವು ಕೊಲುಬ್ರಿ ನಮ್ಮ ಜೊತೆ ಗ್ರಾಫ್ಟ್ ಮಾಡ್ತೇವೆ. ಮಾಯಿಶ್ಚರ್ ಜಾಸ್ತಿ ಇದ್ರೆ ಆ ಕೊಲುಬ್ರಿ ನಮ್ಮ ರೂಟ್ ಸ್ಟಾಕ್ ತಡ್ಕೊಳ್ಳುತ್ತೆ. ಅದರಿಂದ ಅಡಿಕೆ ತೋಟಗಳಲ್ಲಿ ಮೆಣಸನ್ನ ಮಾಡ್ಲಿಕ್ಕೆ ಇರುವಂತಹ ಉದಾಹರಣೆಗಳು ಅಂತ ಹೇಳಿದ್ರೆ, ಅಡಿಕೆಯಲ್ಲಿ ನಾರ್ಮಲ್ ಮೆಣಸನ್ನ ಹಾಕ್ಬಹುದು, ಗ್ರಾಫ್ಟೆಡ್ ಮೆಣಸನ್ನ ಹಾಕ್ಬಹುದು, ಕೊಳೆ ರೋಗ ತಡ್ಕೊಳ್ಳುವಂತಹ ಶಕ್ತಿ ಇರುವಂತಹ ASR ತೇವಂ ಹಾಕ್ಬಹುದು. ಇತ್ತೀಚೆಗೆ ಸಿಗಂಧಿನಿ ಅಂತ ಹೇಳಿ ಒಂದು ತಳಿ ಸಿರ್ಸಿ ಕಡೆಯಿಂದ ಒಬ್ಬ ರೈತರು ಬಿಡುಗಡೆ ಮಾಡಿದ್ದಾರೆ, ಅದನ್ನು ಅಡಿಕೆ ತೋಟದಿಂದ ಬಂದಂತಹ ತಳಿ. ಅಂತ ತಳಿಗಳನ್ನ ನಾವು ಹಾಕೊಂಡು ಗಿಡವನ್ನ ಮಾಡೋದು ಅಡಿಕೆ ತೋಟದಲ್ಲಿ ಮೆಣಸು. ಅದರಲ್ಲೂ ಸುದಾ 3 ಕೆಜಿಯಿಂದ 10 ಕೆಜಿ ವರೆಗೆ ಇಳುವರಿಯನ್ನ ತೆಗಿಬಹುದು. ಈ ಕೊಡಗಿನಲ್ಲಿ ಪ್ರತಿ ತೋಟದಲ್ಲೂ 10 ಕೆಜಿ ಇಳುವರಿ ಕೊಡುವಂತಹ ಮೆಣಸಿನ ಗಿಡಗಳಿದಾವೆ. ಎಲ್ಲಾ ಗಿಡದಲ್ಲಿ ಕೊಡದೇ ಇದ್ರು ಸುದಾ 1, 2 ಅಥವಾ 100 ಸಾವಿರ ಇರುವಂತ ಇರುತ್ತವೆ. 1,000 ಗಿಡದಲ್ಲಿ ಕೊಡ್ತಾ ಇರೋರು ಟನ್ ಗಟ್ಟಲೆ ಕುಯ್ತಾರೆ. ಕೆಲವು ತೋಟಗಳಲ್ಲಿ ಕಡಿಮೆ ಇರುತ್ತೆ, 3-2 ಕೆಜಿ ಆವರೇಜ್, 1.5-3 ಕೆಜಿ ಇರುವಂತಹ ತೋಟಗಳು ತುಂಬಾ ಇದಾವೆ. ಇವು ಮೂರು ಮಲೆನಾಡ್ ಭಾಗದಲ್ಲಿ ಇರುವಂತಹ ಕ್ರಾಪಿಂಗ್ ಸಿಸ್ಟಮ್ ಅಂತವೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರೆ ಮಲೆನಾಡ್ ಕಡೆ ಹೋದ್ರೆ ತೆಂಗು ಬರುತ್ತೆ, ತೆಂಗಿಗೂ ಮೆಣಸನ್ನ ಹಾಕ್ಬಹುದು, ತುಂಬಾ ದೊಡ್ಡದಾಗೆ ಬರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಈ ಅರೆ ಮಲೆನಾಡಲ್ಲಿ ಭೂಮಿಯನ್ನ ಉಳುತ್ತಾರೆ, ಉಳಬಾರ್ದು. ಈಗ ಏನು ಮಲೆನಾಡ್ ಬಂದ ತಕ್ಷಣ ಎತ್ತು ಕಟ್ಕೊಂಡು ಯಾರು ಉಳೋದಿಲ್ಲ, ಸ್ವಲ್ಪ ಅಗಿತಾರೆ ಅಥವಾ ಎರ್ತೆ ಮಾಡ್ತಾರೆ ಅಷ್ಟೇ, ಆದ್ರೂ ಮೆಣಸಿನ ಬುಡಕ್ಕೆ ಎರ್ತೆ ಮಾಡೋದಿಲ್ಲ. ಈ ಪ್ರಾಕ್ಟೀಸ್ ಗಳನ್ನೆಲ್ಲ ತೆಂಗಿನ ತೋಟದಲ್ಲೂ ಮಾಡಿದಾಗ ಆ ಗಿಡಗಳು ಚೆನ್ನಾಗಿ ಬೆಳೀತವೆ, ಮತ್ತೆ ಉತ್ತಮವಾಗಿ ಇಳುವರಿಯನ್ನು ಸುದಾ ಅಡಿಕೆಯಲ್ಲಿ ಕೊಡೋ ಅಂದ್ರೆ ತೆಂಗಿನಲ್ಲಿ ಕೊಡುವಂತ ತೋಟಗಳಿದಾವೆ. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ತೆಂಗಿನ ತೋಟದಲ್ಲಿ ಅಡಿಕೆಯನ್ನು ಹಾಕ್ಬಿಟ್ಟು ಅಡಿಕೆಗೆ ಮೆಣಸನ್ನ ಹಾಕಿ ಅದ್ರ ಜೊತೆಗೆ ತೆಂಗಿಗೂ ಮೆಣಸನ್ನ ಹಾಕಿ ಡ್ರಿಪ್ ಇರಿಗೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಮೆಣಸು ಕಾಲುವೆ ಮಾಡಿ ನೀರ್ ಕೊಡೋದಕ್ಕೆ ತಡ್ಕೊಳ್ಳೋದಿಲ್ಲ. ಯಾವುದೋ ಒಂದು ಗಿಡಕ್ಕೆ ರೋಗ ಬಂದ್ಬಿಟ್ರೆ ತೋಟದಲ್ಲಿ ಇರೋ ಗಿಡಕ್ಕೆಲ್ಲ ರೋಗ ಬಂದ್ಬಿಟ್ಟು ಒಂದೇ ವರ್ಷದಲ್ಲಿ ಮೆಣಸು ಮಾಯ ಆಗ್ಬಿಡುತ್ತೆ ಆ ತೋಟದಿಂದ. ಆದ್ರಿಂದ ಡ್ರಿಪ್ ಇರಿಗೇಷನ್ ಮಾಡಬಹುದು, ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಇರಿಗೇಷನ್ ಏನ್ ಮಾಡ್ತೇವೆ ಅದನ್ನ ಮಾಡ್ಲಿಕ್ಕೆ ಕಷ್ಟ, ಕೆಲವು ಟೈಮ್ ಅಲ್ಲಿ ಬರುತ್ತೆ, ಬಟ್ ಇಲ್ಲಿ ಏನಾದ್ರು ರೋಗ ಬಂದ್ರೆ ತೋಟ ಬಹಳ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಅದನ್ನ ಮಾಡಬಾರ್ದು, ಯಾಕೆಂದ್ರೆ ಏನ್ ಮಾಡಬಾರ್ದು ಅಂದ್ರೆ ಅಗಿಬಾರ್ದು. ಅದ್ರ ಜೊತೆಗೆ ನೀರಾವರಿ ವ್ಯವಸ್ಥೆಯನ್ನ ಚೇಂಜ್ ಮಾಡ್ಕೊಂಡೇ ಮಾಡ್ಬೇಕು. ಸೊ ಮೊದ್ಲೇ ಅರ್ಥ ಮಾಡ್ಕೊಂಡಿರ್ಬೇಕು ಎಲ್ಲ ಪ್ರಾಬ್ಲಮ್ ಸಿಗಾಕೊಂಡ ಮೇಲೆ. ಮತ್ತೆ ಆದಷ್ಟು ಮೆಣಸನ್ನ ನೆಡೋರು ಒಂದ್ ಸ್ವಲ್ಪ ಮೇಲೇನೆ ನೆಟ್ಕೊಳ್ಳೋದು ಬೆಟ್ರು. ತುಂಬಾ ಆಳಕ್ಕೆ ನೆಟ್ಬಿಟ್ರೆ ಅಂದ್ರೆ ಜಾಸ್ತಿ ಆದಾಗ ರೂಟ್ ರಾಟ್ ಆಗ್ಬಿಟ್ಟು ಅದನ್ನ ರಿಕವರಿ ಮಾಡೋದು ಭಾರಿ ಕಷ್ಟ. ಸ್ವಲ್ಪನ ಮೇಲೆ ಮಾಡ್ಕೊಂಡಿದ್ರೆ ಅದನ್ನ ಚರಂಡಿ ಮಾಡಿದ ತಕ್ಷಣ ನೀರನ್ನು ತೆಗೆದುಸಾಕಬಹುದು ಮತ್ತೆ ಉಳಿಸ್ಕೋಬಹುದು. ಕೊಕೊನಟ್ಟು, ಅರೆಕನಟ್ಟು, ಅರಬಿಕಾ ಕಾಫಿ, ರೋಬಸ್ಟಾ ಕಾಫಿ ಇವು ನಾಲ್ಕು ನಮ್ಮ ಮಲೆನಾಡಿನ ಬೆಳೆಗಳ ಜೊತೆ ಮೆಣಸು. ಮತ್ತೆ ಮೆಣಸನ್ನ ಎಲ್ಲಾ ಮರದಲ್ಲೂ ಬೆಳಿಬಹುದು. ನಿಮ್ ತೋಟದಲ್ಲಿ ಏನ್ ಮರ ಇದೆ, ಆದ್ರೆ ಹಿಂದೆ ನಾವ್ ಹೇಳ್ತಾ ಇದೀವಿ ರಫ್ ಆಗಿ ಬಾರ್ಕ್ ಇರುವಂತ ಎಲ್ಲಾ ಮರಗಳಿಗೂ ಮೆಣಸನ್ನ ಹಾಕ್ಬಹುದು. ಸೊ ಈವನ್ ನಿಮಗೆ ಏನು ಯುಕಲಿಪ್ಟಸ್ಗೂ ಮೆಣಸನ್ನ ಹಬ್ಸಿ ಕಟ್ಟಿ ಹಬ್ಸಿ ಇದಾರೆ ಈಗ. ಆದ್ರೆ ಅದನ್ನೆಲ್ಲ ನಾವು ನಮ್ಮ ಸಿರ್ಸಿ ಭಾಗದಿಂದ ಅಡಿಕೆಯಲ್ಲಿ ಮೆಣಸು ಬೆಳೆಯೋರಿಂದ ಕಲ್ತ್ಕೊಂಡು ಬರ್ಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚರಂಡಿ ಒಂದ್ ಮಾಡ್ಕೊಂಡಿರ್ತಾರೆ, ತೋಟಕ್ಕೆ ಹೋದಾಗ ಬಳ್ಳಿ ಜಾರಿರುತ್ತೆ, ಅದನ್ನ ವರ್ಷ ಪೂರ್ತಿ ಕಟ್ತಾರೆ ಅವ್ರು. ನೀವು ತೊಗೊಟ್ಟೆ ಕಡಿಮೆ ಇರುವಂತ ಮರಗಳು ಜಾರುವಂತ ಮರಗಳಿಗೆ ಕಟ್ಕೊಂಡ್ರೆ ಒಳ್ಳೇದು. ನಾನು ಕೊಡಗಿನಲ್ಲಿ ತುಂಬಾ ಹೇಳ್ತೇನೆ, ಕಟ್ಟೋದನ್ನ ನಾವು ಅಭ್ಯಾಸ ಮಾಡ್ಬೇಕಾಗುತ್ತೆ. ಆದ್ರೆ ನೆಟ್ಬಿಟ್ಟು ಅದೇ ಹತ್ಕೊಂಡ್ರೆ ಒಳ್ಳೇದು ಅಂತ ಒಂದಿವ್ರು ಒಂದೇ ಹತ್ಕೊಳ್ಳುವಂತ ಒಳ್ಳೆ ತಳಿ. ಐದು ಬೆಳೆಗಳಲ್ಲಿ ಮೆಣಸನ್ನ ಬೆಳಿಬಹುದು. ಬೆಳೆದು ಉತ್ತಮವಾಗಿ ಇಳುವರಿ ತಗೊಂಡು ಬೆಳೆಗಳು ತೋಟಗಳು ತುಂಬಾ ಇದಾವೆ. ಅಥವಾ ನೀವು ಮಾನೋಕ್ರಾಪ್ ಮಾಡೋಂಗಿದ್ರೆ, ಮಾನೋಕ್ರಾಪ್ ಅಂತ ಹೇಳಿದ್ರೆ ಬರೀ ಮರ 10-12 ಹಾಕೋಬೇಕು. ಎತ್ತರ ಜಾಸ್ತಿ ಮಾಡೋಂಗಿದ್ರೆ 12 ಮೇಲೆ ಹೋಗ್ಬೇಕು. 15 ಒಳಗಿಟ್ಕೊಳ್ಳಂಗಿದ್ರೆ 10 ಮಾಡಬಹುದು. ಎತ್ತರ ಎಷ್ಟು ಇಟ್ಕೊಳ್ತೀರಿ ಅಂತ ಮೊದಲೇ ಡಿಸೈಡ್ ಮಾಡಬೇಕು. 12 ಗ್ಲಿಸಿಡಿ ಹಾಕ್ಬಹುದು, ಪಾಲ್ವಾನ್ ಗಿಡವನ್ನ ಹಾಕೋಬಹುದು. ಅದ್ರ ಜೊತೆಗೆ ಇವೆರಡು ಮರಗಳು ಬೇಗ ಬೆಳೆಯುವಂತ ಮರ, ಅದನ್ನ ಹಾಕೊಂಡು ನಾವು ಬೆಳಿಬಹುದು. ಅದನ್ನ ಬೆಳೆದ್ರೆ ಅದು ಒಳ್ಳೇದಾಗುತ್ತೆ. ಇತ್ತೀಚೆಗೆ ರಬ್ಬರ್ ನಲ್ಲಿ ಕಾಳುಮೆಣಸನ್ನ 10-10 ಹಾಕ್ಬಿಟ್ಟು ಬೆಳೆದಿದ್ದಾರೆ, ಚೆನ್ನಾಗಿ ಬಂದಿದೆ. ರಬ್ಬರ್ ಕುಯ್ಯೋ ತೋಟಗಳನ್ನು ಸುದ ಮೆಣಸನ್ನ ಈ ಕಡೆ ಬಿಟ್ಬಿಟ್ಟು ಆ ಕಡೆ ರಬ್ಬರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬೆಳೀತಾ ಇದಾರೆ. ಯಾವುದೇ ಒಂದು ಸ್ಟ್ಯಾಂಡರ್ಡ್ ಮರ ಇದ್ರೆ ಅದಕ್ಕೂ ಮೆಣಸನ್ನ ಹಾಕ್ಬಿಟ್ಟು ಬೆಳಿಬಹುದು ಅಂತ. ಇತ್ತೀಚೆಗೆ ತಾಳೆದಲ್ಲಿ ಮೆಣಸನ್ನ ಹಾಕಿ ಬೆಳೆದಿದ್ದಾರೆ. ಯಾವುದೇ ಒಂದು ಮರ ನಮ್ಮ ತೋಟದಲ್ಲಿ ಬೇರೆ ಬೆಳೆಯಾಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಅದರಿಂದ ಮೆಣಸನ್ನ ಹಾಕಿ ಬೆಳಿಬಹುದು ಅಂತ ತುಂಬಾ ನಿದರ್ಶನಗಳಿದೆ. ಬೆಳಿಬಹುದು, ಆರ್ಥಿಕವಾಗಿ ಲಾಭ ಬರುತ್ತೆ. ಮತ್ತೆ ಇದು ಯಾವುದೇ ಜಾಗವನ್ನು ಆಕ್ರಮಣ ಮಾಡದೇ ಇರೋದ್ರಿಂದ ಇರೋದ್ರಲ್ಲಿ ಬೆಳ್ಕೊಬಹುದು. ಅದಕ್ಕೆ ಒಂದು ಮರ ಬೇಕು. ಇತ್ತೀಚೆಗೆ ಏನ್ ಮಾಡ್ತಾರೆ, ಕಾಂಕ್ರೀಟ್ ಪೋಲ್ಗಳಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಕಷ್ಟ ಸಾಧ್ಯ, ತುಂಬಾ ನೋಡ್ಕೊಬೇಕಾಗುತ್ತೆ, ನೆರಳನ್ನು ಕೊಡಬೇಕಾಗುತ್ತೆ. ಅಷ್ಟು ಆರ್ಥಿಕವಾಗಿ ಲಾಭ ಬಂದಿಲ್ಲ ಅನ್ಸುತ್ತೆ. ನಾವು ಸುಮಾರು ತೋಟಗಳನ್ನು ನೋಡ್ತಾ ಇದ್ದಾವೆ, ನಾವು ಸ್ವಲ್ಪ ಮಾಡಿ ನೋಡಿದ್ವಿ. ಖರ್ಚು ಜಾಸ್ತಿ ಆಗುತ್ತೆ, ಅದರಿಂದ ಇಳುವರಿ ಬರೋದು ಅಷ್ಟಾಗಿ ಇಂದು ಕಾಣ್ತಾ ಇಲ್ಲ. ಮುಂದೆ ಬರ್ಬೋದೇನೋ, ಕೆಲವು ಚೇಂಜಸ್ ಅನ್ನ ಮಾಡ್ತಾ ಮಾಡ್ತಾ ಆ ಟೆಕ್ನಾಲಜಿ ರಿಫೈನ್ ಮಾಡಬಹುದು. ಬೇರೆ ದೇಶದಲ್ಲಿ ಅಲ್ಲೇ ಮಾಡಿದ್ದಾರೆ, ಅದರಿಂದ ನಾವು ಮಾಡಕ್ ಆಗಲ್ಲ ಅಂತ ಹೇಳಕ್ ಬರೋದಿಲ್ಲ. ಯಾಕೆಂದ್ರೆ ಅವ್ರಲ್ಲಿ ಮೈಲ್ಡ್ ಕ್ಲೈಮೇಟ್ ಇರುತ್ತೆ, ನಮ್ಮಲ್ಲಿ ಒಂದು ಆರ್ಸ್ ಕ್ಲೈಮೇಟ್ ಬರುತ್ತೆ. ಒಂದು 3-4 ನಮ್ಮಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಓಪನ್ ನಲ್ಲಿ ಬೆಳೆಯೋದು ಕಷ್ಟ. ಬೇರೆ ದೇಶದಲ್ಲಿ ವರ್ಷ ಎಲ್ಲ ಮೈಲ್ಡ್ ಆಗಿರುತ್ತೆ, ವರ್ಷ ಎಲ್ಲ ಮಳೆ ಬರುತ್ತೆ. ಅಂತ ಕ್ಲೈಮೇಟ್ ಅಲ್ಲಿ ಸಿಮೆಂಟ್ ಪೋಲ್ಸ್ ಇರ್ಬೋದು ಅಥವಾ ಸತ್ತ ಮರಗಳು ಜೊತೆ ಮೆಣಸನ್ನ ಬೆಳೆದು ತೋರಿಸಿದ್ದಾರೆ. ಅದ್ರ ಪ್ರಕಾರ ಇದನ್ನೆಲ್ಲ ಮಾಡಬಹುದು. ಇತ್ತೀಚೆಗೆ ನಾನು ಸಿರ್ಸಿಗೆ ಹೋಗಿದ್ದೆ, ಬೇರೆ ಬೇರೆ ಬೆಳೆಗಳ ಜೊತೆ ಮೆಣಸನ್ನ ಒಬ್ಬ ರೈತನೇ 50 ತಳಿಗಳನ್ನು ಬೆಳೆದಾನೆ. ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಅವನು ಕಾಫಿ ಹಾಕೊಂಡು ಅದರಲ್ಲಿ ಮೆಣಸನ್ನ ಮಾಡಿದ್ದಾನೆ, ಅದ್ರ ಜೊತೆಗೆ ರಬ್ಬರ್ ಅಲ್ಲಿ ಮೆಣಸನ್ನ ಮಾಡಿದ್ದಾನೆ, ಲಿರ್ಸಿಡಿಯಾದಲ್ಲಿ ಮೆಣಸನ್ನ ಮಾಡಿದ್ದಾನೆ, ಪಾಲ್ವಾನ್ ಸುಬಾಬುಲ್ನಲ್ಲಿ ಮೆಣಸನ್ನ ಮಾಡಿದ್ದಾನೆ. ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನ ತಗೊಂಡು ಒಂದೊಂದು ಬ್ಲಾಕ್ ಅನ್ನ ಮಾಡಿ, ಈ ವರ್ಷ ಅವನಿಗೆ IPC ಅವಾರ್ಡ್ ಬಂದಿದೆ, ಜೋಮಿ ಥಾಮಸ್ ಅಂತ ಹೇಳಿ. ಅವನ ಪ್ರಕಾರ ಬೇರೆ ಬೇರೆ ವೆರೈಟಿಗಳನ್ನು ತಮ್ಮ ತೋಟದಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಬೇರೆ ಬೇರೆ ಸ್ಪೇಸಿಂಗ್ ಗಳನ್ನು ಸುದ ಮಾಡಿದ್ದಾನೆ. ಅದ್ರ ಪ್ರಕಾರ ನೋಡಿದ್ರೆ ಮಾಡಬಹುದು. ಹಿಂದೆ ಕೇರಳದಲ್ಲಿ 3 ಮೀಟರ್ ಆಗ್ತಾ ಇದ್ವಿ. ರೋಬಸ್ಟಾದಲ್ಲಿ ಮೆಣಸಿತ್ತು, ಅರಬಿಕಾದಲ್ಲಿ ಮೆಣಸಿತ್ತು. ಮತ್ತೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಾಕ್ಟೀಸಸ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಮಾಡ್ಕೊಬಾರದು. ಎಲ್ಲ ಏನು ಮೆಣಸಿಗೆ ಏನು ಪ್ರಾಕ್ಟೀಸ್ ಮಾಡಬೇಕು ಅದನ್ನ ಮಾಡಿದ್ರೆ ನಾವು ಉತ್ತಮವಾಗಿ ಇಳುವರಿಯನ್ನು ತೆಗಿಬಹುದು ಅಂತ ತುಂಬಾ ತೋಟಗಳಲ್ಲಿ ತೋರಿಸಿದ್ದಾವೆ. ನಮ್ಮ ಸಣ್ಣ ಸಣ್ಣ ರೈತರನ್ನೇ ಅವ್ರಿಗಿಂತ ಚೆನ್ನಾಗಿ ಬೆಳೆಯುವರು ಇದ್ದಾರೆ. ನನಗೆ ಗೊತ್ತಿರೋ ರೈತರು ರೋಬೋಸ್ಟಾ, ಅರಬಿಕಾ, ಸಿಲ್ವರುಕ್ ತೋಟಗಳಲ್ಲಿ 11 ಎಕರೆಯಲ್ಲಿ ಈ ವರ್ಷ ಒಬ್ಬರಿಗೆ 35 ಲಕ್ಷ ರೂಪಾಯಿಗೆ ಮೆಣಸನ್ನು ಕೊಟ್ಟಿದ್ದಾರೆ. ಇಲ್ಲ ಅಂದ್ರೂ 12-13 ಟನ್ ಎಸ್ಟಿಮೇಟ್. ಕೆಲವರು 9 ಎಕರೆಯಲ್ಲಿ 8 ಟನ್ ಅನ್ನ ಕೊಯ್ದಿದ್ದಾರೆ. ಇವೆಲ್ಲ ರೋಬೋಸ್ಟಾ, ಅರಬಿಕಾ ತೋಟಗಳೇ. ಈ ರೀತಿ ತುಂಬಾ ಸಣ್ಣ ಸಣ್ಣ ರೈತರನ್ನೇ ಬೇರೆಯವರಿಗಿಂತ ಉತ್ತಮವಾಗಿ ಬೆಳೆಯುವಂತಹ ತೋಟಗಳು ನಮ್ಮ ಎದುರಿಗೆ ಇರೋದ್ರಿಂದ ಕೆಲಸಗಳನ್ನ ಬಿಡಬಾರದು ಅನ್ನೋದು ಒಂದು. ಆ ಕೆಲಸಗಳನ್ನ ಡಿವಿಯೇಟ್ ಮಾಡ್ಕೊಬಾರದು, ಇಂಟಿಗ್ರೇಟ್ ಮಾಡಿ. ಇತ್ತೀಚೆಗೆ ಏನಾಗ್ತಾ ಇದೆ, ಪೆಸ್ಟಿಸೈಡ್ಸ್ ಅನ್ನ ಕಡಿಮೆ ಮಾಡ್ಬೇಕು, ನಾವು ಫರ್ಟಿಲೈಸರ್ಸ್ ಅನ್ನ ಕಡಿಮೆ ಮಾಡ್ಬೇಕು. ಆದ್ರೆ ನಿಮ್ ಕೈಯಲ್ಲಿ ಇಂಟಿಗ್ರೇಟ್ ಮಾಡೋಕೆ ವ್ಯವಸ್ಥೆ ಬೇಕು. ಏನ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತೋಟದಲ್ಲೇ ವ್ಯವಸ್ಥೆ ಆಗ್ಬೇಕು. ಆರ್ಗ್ಯಾನಿಕ್ ಅನ್ನ ಕೊಡ್ತಾ ಬೇಕಿದ್ರೆ ಕೆಮಿಕಲ್ ಅನ್ನ ಕಡಿಮೆ ಮಾಡ್ಕೊಬಹುದು. ಒಂದೇ ಸಾರಿ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಇಳುವರಿ ಮೇಲೆ ಸಮಸ್ಯೆ ಆಗುತ್ತೆ. ಇಳುವರಿ ಒಂದು ಮಟ್ಟದಲ್ಲಿ ಈಗ ಅರಬಿಕಾನು ಒಳ್ಳೆ ರೇಟ್ ಬಂದಿದೆ, ಕಾಫಿಯಲ್ಲಿ ರೋಬಸ್ಟಾಕ್ ಬಂದಿದೆ, ಮೆಣಸಿಗೆ ಒಂದು ರೇಟ್ ಬಂದಿದೆ. ಆದ್ರಿಂದ ಈ 3 ಬೆಳೆಗಳಿಂದ ನಿಮ್ಮ ಆರ್ಥಿಕವಾಗಿ ಲಾಭ ಬರುತ್ತೆ. ಈ 3 ಬೆಳೆಗಳನ್ನ ನಾವು ಬೆಳಿಬಹುದು. ಕೊಡಗಿನಲ್ಲಿ ಏಲಕ್ಕಿಯನ್ನು ನಮ್ಮ ಕೃಷಿಕರು ಸಾಗುವಳಿ ಮಾಡ್ತಾರೆ, ಬರೀ ಏಲಕ್ಕಿಯನ್ನು ಇಟ್ಕೊಂಡು ಜೊತೆಗೆ ಅಲ್ಲಲ್ಲಿ ಕಾಳುಮೆಣಸನ್ನ ಹಾಕೋದಿದೆ, ಈ ಬಗ್ಗೆ ತಾವು ಏನ್ ಹೇಳ್ತೀರಿ? ಕೊಡಗಿನ ಏಲಕ್ಕಿ ತೋಟಗಳಲ್ಲಿ ಕಾಳು ಮೆಣಸು ಅಂದಾಗ ಒಂದು ಏಲಕ್ಕಿಗೆ ನೆರಳು ಜಾಸ್ತಿ ಬೇಕಾಗುತ್ತೆ. ಆದ್ರೆ ಮೆಣಸು ಏನಾಗುತ್ತೆ ಅಂತ ಹೇಳಿದ್ರೆ, ಬಿಸಿಲು ಕಡಿಮೆ ಆದಾಗ ಕಾಯಿ ಕಟ್ಟೋದು ಕಡಿಮೆ, ಅದು ಹೂವ ಬೇಗ ಬರುವುದಿಲ್ಲ, ನೀರಾವರಿ ಬರುತ್ತೆ. ಮತ್ತೆ ಏಲಕ್ಕಿಯಲ್ಲಿ ತುಂಬಾ ಚೆನ್ನಾಗಿ ಏಲಕ್ಕಿ ಬೆಳೆಯುವವರಿಗೆ ಮೆಣಸು ಹಾಕಿ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀರಾವರಿ ಪದ್ಧತಿಯೇ ಬಂದು ಪ್ರತಿ ವಾರ ನೀರು ಕೊಡ್ತೇವೆ, ಮತ್ತೆ ಫೆಬ್ರವರಿ ಎರಡನೇ ವಾರದಲ್ಲೇ ಶುರು ಮಾಡ್ತೇವೆ, ಅದು ಜೂನ್ ಗಂಟೆ ಹೋಗುತ್ತೆ, ಕೊಳೆ ಬಂದ್ಬಿಡುತ್ತೆ. ಮೆಣಸುಗಳಿಗೆ ಕೊಳೆ ಬಂದು ಹೋಗೋದು ಚಾನ್ಸಸ್ ಜಾಸ್ತಿ. ಹಾಗಂತ ಹೇಳಿ ಇದಕ್ಕೆ ನೀರು ಕೊಡಬೇಡಿ ಅಂತ ಹೇಳಿದ್ರೆ ಕಷ್ಟ. ತೋಟದ ಬಾರ್ಡ್ರಲ್ಲಿ ಹಾಕೋಬಹುದು, ಮಧ್ಯೆ ಹಾಕಬಾರ್ದು. ಅಲ್ಲೊಂದು ಇಲ್ಲೊಂದಿದ್ರೆ ಏನು ಆಗುದಿಲ್ಲ, ಅದಕ್ಕೆ ಆಗ್ಲೇ ಒಂದು ನೆರಳಿರುತ್ತೆ, ಇದು ಅಡಿಕೆ ತೋಟ ಇರುತ್ತೆ ಅಥವಾ ನಾರ್ಮಲ್ ಕಾಡಿರುತ್ತೆ, ಅದ್ ನೆರಳಲ್ಲಿ ಬೆಳೀತಿರುತ್ತೆ. ಅದ್ರ ಜೊತೆಯಲ್ಲಿ ನೀವು ಮೆಣಸನ್ನ ಜಾಸ್ತಿ ಮಾಡಕ್ ಹೋದ್ರೆ ಕೊಳೆ ರೋಗ ಜಾಸ್ತಿ ಆಗ್ಬಿಟ್ಟು ಎಲೆ ಕೊಳೆನೂ ಬರುತ್ತೆ, ಬೇರು ಕೊಳೆನೂ ಬಂದ್ಬಿಟ್ಟು ಸತ್ತೋಗ್ಬಿಡುತ್ತೆ. ಸಾಧಾರಣವಾಗಿ ಮೇಂಟೈನ್ ಮಾಡೋರಿಗೆ ಬೆಳಿಬಹುದು. ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವೇನು ಒಂದು ಛತ್ರಿ ನೆರಳನ್ನ ಇಡಿ ಅಂತ ಹೇಳ್ತೀವಿ, ಅವಾಗ ಮೆಣಸಿರುವಂತಹ ಬಳ್ಳಿಯ ಮರದ ಸೆಂಟ್ರಿಂಗ್ ಅಂತ ಮಾಡ್ಬೇಕು, ಮೇಲೆ ಅದ್ರ ನತ್ತಿ ಮತ ತೆಗಿಬೇಕು. ನತ್ತಿ ತೆಗೆದು ಅದ್ರ ಮೆಣಸ್ ಮೇಲೆ ಬೆಳಕು ಬೆಳಂಗ್ ಮಾಡಿಕೊಂಡು, ಏಲಕ್ಕಿಗೆ ಏನ್ ತೊಂದರೆ ಆಗುದಿಲ್ಲ, ಮೆಣಸುಗೂ ಹೂವು ಬರುತ್ತೆ, ಕಾಯಿ ಆಗುತ್ತೆ. ಆದಷ್ಟು ನೀರು ಜಾಸ್ತಿ ಕೊಟ್ರೆ ಕೊಳೆ ಬರುತ್ತೆ ಅನ್ನೋದು ಒಂದಿದೆ. ಕೆಲವು ಕಡೆ ಏಲಕ್ಕಿಗೆ ನೀರು ಕೊಡದೇ ಇರೋರು ಇರ್ತಾರೆ, ಅಂತ ತೋಟದಲ್ಲಿ ತೊಂದರೆ ಆಗುದಿಲ್ಲ. ತುಂಬಾ ನೀರು ಕೊಡೋ ತೋಟದಲ್ಲಿ ಅಥವಾ ತುಂಬಾ ಚೆನ್ನಾಗಿ ಏಲಕ್ಕಿ ಬೆಳೆಯೋ ತೋಟದಲ್ಲಿ ಮೆಣಸು ಒಟ್ಟಾಗಲ್ಲ, ಮೀಡಿಯಂ ಆಗಿ ಏಲಕ್ಕಿ ಬೆಳೆಯೋ ತೋಟದಲ್ಲಿ ಬೆಳಿಬಹುದು. ರೋಬಸ್ಟ ಮತ್ತು ಅರೇಬಿಕೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಯಾವ್ದು ಕಾಳು ಮೆಣಸಿನೊಂದಿಗೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತೀರಿ? ಕೆಲವೊಬ್ರು ಹೇಳ್ತಾರೆ ರೋಬಸ್ಟ ಕಾಫಿ ಇರುವ ಪ್ರದೇಶಗಳಲ್ಲಿ ನಾವು ನೀರು ಹೊಡಿತೀವಿ, ಆಗ ಕಾಳು ಮೆಣಸಿಗೆ ಒಂಥರ ಸ್ಟ್ರೆಸ್ ಸೃಷ್ಟಿ ಆಗುದಿಲ್ಲ, ಬಸ್ಸೋಕೆ ಕಷ್ಟ ಆಗ್ತದೆ ಅಂತ. ಆದ್ರೆ ಅರೇಬಿಕದಲ್ಲಿ ಇದನ್ನು ಮಾಡಬಹುದು, ಅರೇಬಿಕಾ ಮತ್ತು ಕಾಳು ಮೆಣಸು ಸೂಕ್ತವಾದ ಸಂಯೋಜನೆ ಅಂತ ಅನ್ನೋ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೀವಿ, ನಿಮ್ಮ ಪ್ರತಿಕ್ರಿಯೆ? ಬೆಸ್ಟ್ ಕ್ರಾಪ್ ಕಾಂಬಿನೇಷನ್ ಅಂತ ಹೇಳಿದಾಗ ನಮ್ಮಲ್ಲಿ ಅರೇಬಿಕಾ ಪೆಪ್ಪರ್, ಉತ್ತಮ ಇಳುವರಿ ಬರುತ್ತೆ. ಗಿಡಗಳು ಜಾಸ್ತಿ ಜಂಕೆ ಇದ್ದು ಒಂದು ಇಳುವರಿ ಜಾಸ್ತಿ ಬಂದ್ರೆ ಕರೇಜ್. ಈಗ ನನ್ನ ಪ್ರಕಾರ ನಮ್ಮ ಕುಡುಕ್ನಲ್ಲೆಲ್ಲ ಒಂದು 3 ಟನ್ನಿಂದ 10 ಟನ್ ಕುಯ್ಯೋ ರೈತರು ತುಂಬಾ ಜನ ಇದ್ದಾರೆ. ಅದಕ್ಕಿಂತ ಕಡಿಮೆ ಕುಯ್ಯೋರು ಇರ್ತಾರೆ, ಎಲ್ಲ ಕ್ವಿಂಟಾಲ್ ಲೆಕ್ಕ ಹೇಳ್ತಾರೆ, 15 ಕ್ವಿಂಟಾಲು 10 ಕ್ವಿಂಟಾಲು. ಇವರೆಲ್ಲ ಮೋಸ್ಟ್ಲಿ ರೋಬಸ್ಟ ತೋಟದವರು. ಅರೇಬಿಕಾ ತೋಟದವರೆಲ್ಲ ಟನ್ ಗಟ್ಟಲೆ ಕುಯ್ತಾರೆ, 10 ಕ್ವಿಂಟಾಲು 5 ಕ್ವಿಂಟಾಲು ಹಿಂಗೆಲ್ಲ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದರಿಂದ ಆದಾಯನೂ ಬರ್ತಾ ಇದೆ. ರೋಬಸ್ಟಾದಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಸ್ಟ್ರೆಸ್ ಫ್ಯಾಕ್ಟರಿ ಏನ್ ದೊಡ್ಡ ಇಶ್ಯೂ ಬರುವುದಿಲ್ಲ, ಯಾಕೆ ಅಂತ ಹೇಳಿದ್ರೆ ಮೊದ್ಲೇ ಓಪನ್ ಮಾಡಿರ್ತಾರೆ, ಅದರಿಂದ ಅದು ನೀರ್ ಕೊಟ್ಟರು ಸುದಾ ತಿರ್ಗಾ ಸ್ಟ್ರೆಸ್ ಆಗುತ್ತೆ, ಇನ್ನೊಂದು ನೀರ್ ಕೊಡ್ತಾರೆ, ಅದು ಗಿಡ ಚೆನ್ನಾಗಿರುತ್ತೆ. ಕಡಂಗದಿಂದ ವಿರಾಜಪೇಟೆ ತಿತಿಮತಿ ಕಡೆ ಎಲ್ಲಾದ್ರೆ ಒಳ್ಳೊಳ್ಳೆ ಪೇಪರ್ ತೋಟಗಳಿದಾವೆ ರೋಬಸ್ಟಾದಲ್ಲಿ, ಯಾಕೆಂದ್ರೆ 8-10 ಇಂಚ್ ಮಳೆ ಏಪ್ರಿಲ್ ಅಥವಾ ಮೇ ಒಳಗೆ ಬರುತ್ತೆ ಅಲ್ಲಿ. ಅದ್ರ ಜೊತೆಗೆ ಅವರು ಒಂದು 4-6 ಇಂಚ್ ನೀರಾವರಿಯನ್ನು ಕೊಡ್ತಾರೆ, ವರ್ಷ ವರ್ಷ ಮೆಣಸಾಗುತ್ತೆ. ಅದರಿಂದ ನನಗೆ ಯಾವಾಗ್ಲೂ ಖುಷಿ ಆಗೋದು ಅಂದ್ರೆ ಇವ್ರು ಏನು ಮಾಡದೇ ಇದ್ರು ಮೆಣಸಾಗುತ್ತೆ ಅಂದ್ರೆ ಈ ತೋಟಗಳು, ಅಂದ್ರೆ ರೋಬಸ್ಟ ಕೆಲಸ ಮಾಡಿದ್ರೆ ಸಾಕು ಇವ್ರಿಗೆ ಮೆಣಸಾಗುತ್ತೆ. ಯಾಕೆಂದ್ರೆ ಅದು ನೇಚರ್ ಗಿಫ್ಟ್, ನಮಗ್ ಬರೋದಿಲ್ಲ. ಮೋಸ್ಟ್ಲಿ 3-4 ಗಂಟೆ ಬರುತ್ತೆ ಆ ಮಳೆ, ಉತ್ತಮವಾಗಿ ಮೆಣಸನ್ನ ಕುಯ್ತಾರೆ. ಕುಟ್ಟ ಆ ಕಡೆ ಹೋದ್ರೆ ಹಳದಿ ಆಗ್ತಾ ಇದೆ, ಯಾಕೆಂದ್ರೆ ತುಂಬಾ ಓಪನ್ ಆಯ್ತು, ಮತ್ತೆ ಡ್ರೈ ವೆದರ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕೆಲಸಗಳನ್ನು ಕೂಡ ತುಂಬಾ ಕಡಿಮೆ ಮಾಡಿದ್ದಾರೆ. ರೋಬಸ್ಟಾಗಿ ನೀರು ಕೊಡೋದು, ಚಿಗುರು ತೆಗೆಯೋದು, ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆರ್ಗ್ಯಾನಿಕ್ ಮ್ಯಾಟರ್ ಕೊಡ್ತಾ ಇಲ್ಲ, ಮೆಣಸಿಗೆ ಆರ್ಗ್ಯಾನಿಕ್ ಮ್ಯಾಟರ್ ಕೊಟ್ಟಿದ್ರೆ ಸಸ್ಟೈನ್ ಆಗ್ತಾ ಇತ್ತು, ಅದು ಸಿಗ್ತಾ ಇತ್ತು, ಈಗ ಸಿಗ್ತಾ ಇಲ್ಲ. ಅದರಿಂದ ಅವರು ಮತ್ತೆ ಈ ಕಾಫಿ ಪಲ್ಪ್ ಮಾಡದೇ ಇರೋ ತೋಟದಲ್ಲಿ ಮೆಣಸು ಕಡಿಮೆ, ಪಲ್ಪ್ ಮಾಡಿ ಕಾಂಪೋಸ್ಟ್ ಮಾಡಿ ಹಾಕೋ ತೋಟದಲ್ಲಿ ಕಾಫಿನೂ ಒಂದ್ ಸ್ವಲ್ಪ ಗ್ರೀನ್ ಆಗಿರುತ್ತೆ, ಮೆಣಸು ಗ್ರೀನ್ ಆಗಿರುತ್ತೆ. ಅಂದ್ರೆ ಒಟ್ಟು ಆರ್ಗ್ಯಾನಿಕ್ ಮ್ಯಾಟರ್ ಬರ್ತಾ ಇಲ್ಲ ತೋಟಕ್ಕೆ, ಅವ್ರದೇ ತೋಟದಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಬರಬೇಕು, ಅದನ್ನ ಅವ್ರು ವರ್ಷ ವರ್ಷ ತೋಟಕ್ಕೆ ಹಾಕ್ಬೇಕು. ಪಲ್ಪ್ ಮಾಡಿದ್ರೆ ಮಾತ್ರ ಹಾಕೋದು. ಕಾಂಪೋಸ್ಟ್ ಅಂದ್ರೆ ಲಾರಿಗಟ್ಟಲೆ ಈಗ 15,000-20,000 ಹೇಳ್ತಾರೆ, ಅದರಿಂದ ಒಂದ್ ಸ್ವಲ್ಪ 10 ವರ್ಷ ಹಾಕ್ತಾರೆ, ಸಾಕಾಗುದಿಲ್ಲ. ಅವಾಗ ಆ ತೋಟಗಳಲ್ಲಿ ಮತ್ತೆ ಅದು ಹಳದಿ ಆಗ್ತಾ ಇದೆ. ಅರಬಿಕಾ ತೋಟ ಬೆಸ್ಟ್, ರೋಬಸ್ಟ ತೋಟ ತಪ್ಪಿಲ್ಲ. ನನ್ನ ಪ್ರಕಾರ ಒಳ್ಳೆ ತೋಟಗಳಿದಾವೆ, ಬಟ್ ನಂಬರ್ ಜಾಸ್ತಿ ಇರೋ ರೋಬಸ್ಟ ತೋಟಗಳಲ್ಲಿ ಮೆಣಸು ಚೆನ್ನಾಗಿದೆ. ರೋಬಸ್ಟ ಇಳುವರಿ ಕಡಿಮೆ ಇರುತ್ತೆ, ಅವ್ರೇನ್ 40 ಬ್ಯಾಗ್ ಹೇಳ್ತಾರೆ ಹಂಗ್ ಬರಲ್ಲ, ಒಂದ್ 20-25-30 ಬ್ಯಾಗ್ ಬರುತ್ತೆ ಅವ್ರಿಗೆ, ಒಂದ್ 10 ಬ್ಯಾಗ್ ಕಾಫಿ ಕಡಿಮೆ ಆಗುತ್ತೆ. ಅದಕ್ಕೆ ಮೆಣಸು 1 ಕ್ವಿಂಟಾಲ್ ಬಂದ್ರೆ ಅದು ಸಾಕಾಗತ್ತೆ. ರೋಬಸ್ಟಕ್ಕೆ ಇಳುವರಿ ಜಾಸ್ತಿ ಬರೋದಕ್ಕಿಂತ ಪೆಪ್ಪರ್ ಇಳುವರಿ ಬಂದಾಗ ಒಟ್ಟು ಆದಾಯ ಜಾಸ್ತಿ ಆಗುತ್ತೆ. ಕಂಪ್ಯಾಟಬಿಲಿಟಿ ಕ್ರಾಪ್ ಬಂದಾಗ ಓಪನ್ನಲ್ಲಿ ಮೆಣಸು ಕಂಪ್ಯಾಟಬಲ್ ಅಲ್ಲ, ನೆರಳು ಬೇಕು. ನೆರಳು ಬರಬೇಕು ಅಂದ್ರೆ ನೀವು ಗಿಡಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು. ಮೆಣಸು ಇಲ್ದೇನೆ ಗಿಡ ಸಂಖ್ಯೆ ಮಾಡ್ಕೊಂಡ್ರೆ ರೋಬಸ್ಟ್ ಇಳುವರಿ ಕಡಿಮೆ ಆಗುತ್ತೆ. ಮೆಣಸು ಇರಬೇಕು, ಮರನೂ ಇರಬೇಕು, ಅದ್ರ ಜೊತೆಗೆ ಇಳುವರಿ ಬರಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾಗ ಎಕನಾಮಿಕ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಕಂಪ್ಯಾಟಬಿಲಿಟಿ ಇಶ್ಯೂ ಬಂದ್ರೆ ಅರೇಬಿಕಾ ಮತ್ತೆ ಪೆಪ್ಪರು ಒಳ್ಳೆ ಕಂಪ್ಯಾಟಬಲ್ ಕ್ರಾಪ್ಸ್, ಅದಕ್ಕೂ ನೆರಳಬೇಕು, ಇದಕ್ಕೂ ನೆರಳಬೇಕು, ನೆರಳು ಇಟ್ಕೊಳ್ತಾರೆ. ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಬಿಸಿಲು ಬೇಕು, ಅದಕ್ಕೆ ನಾವು ರಿಸರ್ಚ್ ಶುರು ಮಾಡಿದ್ಮೇಲೆ ಈ ನೆರಳು ತೆಗಿರಿ ಅಂತ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ವಿ, ನೀರ್ ಕೊಡಿ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಿಂದ ತುಂಬಾ ಜನಕ್ಕೆ ಒಳ್ಳೆ ಇಳುವರಿ ಬಂದು ಒಳ್ಳೆ ಆದಾಯನೂ ಬಂದಿದೆ, ಅದರಿಂದ ಅದನ್ನ ರೈತರನ್ನು ಸುದಾ ಒಪ್ಕೊಂಡು ಮಾಡ್ತಾ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡಬೇಕು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಳು ಮೆಣಸನ್ನ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಬೆಳಿಬಹುದು ಅಂತ ರೈತರು ತೋರಿಸ್ತಾ ಇದ್ದಾರೆ. ಮಳವಳ್ಳಿಯಲ್ಲಿ ಏಲಕ್ಕಿ ಮೆಣಸನ್ನ ಬೆಳೆದಿದ್ದಾರೆ, ಏಲಕ್ಕಿಯನ್ನ ಬೆಳೆದಿದ್ದಾರೆ, ತುಮಕೂರಿನಲ್ಲಿ ಅಡಿಕೆನಲ್ಲಿ ಮೆಣಸನ್ನ ಹಾಕಿದ್ದಾರೆ, ತೆಂಗಲ್ಲಿ ಮೆಣಸನ್ನ ಹಾಕಿದ್ದಾರೆ, ಸಿರಾದಲ್ಲಿ ಹಾಕಿದ್ದಾರೆ, ಚಳ್ಳಕೆರೆಯಲ್ಲಿ ಹಾಕಿದ್ದಾರೆ, ದಾವಣಗೆರೆಯಲ್ಲಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಬೆಳೆಗಳ ಜೊತೆ ಮೆಣಸು ಹೊಂದ್ಕೊಂಡು ಹೋಗ್ತಾ ಇದೆ. ಅದರಿಂದ ಈ ಟ್ರೆಡಿಷನಲ್ ಬೆಳೆಗಾರರು ಬೆಳ್ಕೊಂಡು ಇನ್ನೊಂದಷ್ಟು ಆದಾಯ ಮಾಡ್ಕೊಳ್ಳೋದು ಉತ್ತಮ. ಒಳ್ಳೇದು ಡಾಕ್ಟರ್ ಎಸ್ ಡಿ ಅಂಕೇಗೌಡ್ರೆ. ಕಾಳುಮೆಣಸಿಗೆ ಸೂಕ್ತವಾದ ಬೆಳೆ ಸಂಯೋಜನೆ ಈ ಕುರಿತಂತೆ ಇವತ್ತು ತಾವು ಮಾತಾಡಿದ್ರಿ, ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ಸಲಹೆಗಳನ್ನ ಕೊಟ್ರಿ. ಕಾಫಿ, ಅಡಿಕೆ, ತೆಂಗು, ಏಲಕ್ಕಿ, ತಾಳೆ ಮತ್ತಿತರೆ ಬೆಳೆಗಳೊಂದಿಗೆ ಕಾಳುಮೆಣಸನ್ನ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೃಷಿಕರು ಸಾಗುವಳಿ ಮಾಡ್ತಾರೆ. ಕ್ಲಿಯರ್ ಸಿಡಿಯ ಹಾಲ್ವಾಣಕ್ಕೂ ಹಬ್ಸೋದಿದೆ, ಇತರೆ ನಾಟಿ ಗಿಡ ಮರಗಳಿಗೂ ಕಾಳುಮೆಣಸನ್ನ ಹಬ್ಸಿ ಪೋಷಣೆ ಮಾಡೋದಿದೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಇತರೆ ಬೆಳೆಗಳೊಂದಿಗೆ ಕಾಳುಮೆಣಸನ್ನ ಹೇಗೆ ಹೊಂದಿಸಿಕೊಂಡು ಬೆಳಿಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಮಂಡಿಸಿದವರು, ಸಲಹೆಗಳನ್ನು ನೀಡಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ಅವರ ಸಂಖ್ಯೆ ಹೀಗಿದೆ: 9663069241, 9663069241. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಕೊಳಕೇರಿಯ ಕಟೋಳಿರ ರಾಜಾ ಗಣಪತಿ ಅವರೊಂದಿಗೆ ನಡೆಸಿದ ಸಂವಾದ ಪ್ರಸಾರವಾಗಲಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 26ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಮಳೆಗಾಲಲ್ಲಿ ಪ್ರವಾಹ ಪರಿಸ್ಥಿತಿ ಆಗುವ ಜಾಗಲಿ ಸಮರ್ಥವಾಗಿ ಎದುರಿಸಿಕೆ ತಯಾರು ಮಾಡಿಕೊಂಬಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಅವು ನಿರ್ದೇಶನ ಕೊಟ್ಟು ಮಡಿಕೇರಿ ತಾಲೂಕಿನ ಭಾಗಮಂಡಲ, ನಾಪೊಕ್ಲು ಮತ್ತು ಬೇಂಗೂರು ಗ್ರಾಮ ಪಂಚಾಯತ್ಗಳಿಗೆ ಖುದ್ದಾಗಿ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಎದುರಾದಲ್ಲಿ ಮಳೆಗಾಲ ಶುರು ಆಕೆ ಮುಂದೆನೆ ನದಿ ಹತ್ತಿರದ ಕುಟುಂಬಗಳಿಗೆ ನಿಯಮಾನುಸಾರ ಜಂಟಿ ನೋಟಿಸ್ ನೀಡುಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇದೇ ಹೊತ್ತುಲಿ ಮಡಿಕೇರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಮುಖ್ಯ ಅಧಿಕಾರಿಗ ಹಾಜರಿದ್ದು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಕದನೂರು, ಪಾಲಂಗಾಲ, ಹಲ್ಲಿಗಟ್ಟು, ಉದೂರು, ಟಿಶೆಟ್ಟಿಗೇರಿ, ನೆಮ್ಮಾಲೆ, ಕೋಲತೋಡು, ಬೈಗೋಡು, ಬಿಳುಗುಂದ ಮತ್ತು ಹೊಸಕೋಟೆ ಗ್ರಾಮಲ್ಲಿ ಕುಡಿಯುವ ನೀರು ಒದಗಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ನಡಿ ಕೈಗೊಂಡಿದ್ದ ಕಾಮಗಾರಿಗೆ ಶಾಸಕರು ಕೆಜಿ ಬೋಪಯ್ಯ ಅವು ಖುದ್ದಾಗಿ ಇಂದು ಚಾಲನೆ ನೀಡಿದರು. ಮಡಿಕೇರಿ ತಾಲೂಕು 66x11 kV ವಿದ್ಯುತ್ ಉಪಕೇಂದ್ರದ ಹೊರಭಾವ ಸಂಪಾಜೆ ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ಮೇ 26ರಂದು ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 4 ಗಂಟೆ ಮುಟ್ಟ ತಾಲತ್ಮನೆ, ಕಾಟಕೇರಿ, ಮದೆನಾಡು, ಜೋಡುಪಾಲ, ಸಂಪಾಜೆ, ಕೊಯಿನಾಡು, ಚೆಂಬು ಸುತ್ತಮುತ್ತು ವಿದ್ಯುತ್ ಇರ್ದುಳೆತ್ತ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಅಧೀನ ಬೋಧಕ ಆಸ್ಪತ್ರೆಗೆ ಸಾರ್ವಜನಿಕರು ಚಿಕಿತ್ಸೆ ಹಂಗೆ ಯಾವುದೇ ರೀತಿಯ ಪ್ರಮಾಣ ಪತ್ರನ ಪಡ್ಕೊಂಬಕ್ಕೆ ಆಸ್ಪತ್ರೆಗೆ ಬಾಕನ ಬಿಪಿಎಲ್, ಎಪಿಎಲ್, ಆಧಾರ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಜಾತಿ ಪ್ರಮಾಣ ಪತ್ರನ ತಂದು ಅವಶ್ಯ ಇದ್ದಲ್ಲಿ ಹಾಜರುಪಡಿಸುವಂಗೆ ಸರ್ಕಾರದ ಆರೋಗ್ಯ ಯೋಜನೆ, ಜನನಿ ಸುರಕ್ಷಾ ಯೋಜನೆ, ವಿಕಲಚೇತನ ಪ್ರಮಾಣ ಪತ್ರ, ಬ್ಯಾರೆ ಬ್ಯಾರೆ ಸರ್ಕಾರಿ ಸೌಲಭ್ಯನ ಪಡ್ಕನಕೃತ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ನಿರ್ದೇಶಕರು ತಿಳಿಸಿಯಳು. ಕನ್ನಡ ನಾಡಲಿ ಕನ್ನಡ ಭಾಷೆಗೆ ಸುರುವಿನ ಪ್ರಾಶಸ್ತ್ಯ, ಆ ನಿಟ್ಟಲ್ಲಿ ನಾಡಿನ ಯಾವುದೇ ಗಡಿ ಪ್ರದೇಶದಲ್ಲಿ ಸಹ ಕನ್ನಡನ ಮರೆಯುವ ಪರಿಸ್ಥಿತಿ ನಿರ್ಮಾಣ ಆಕೆ ಆಗದತ್ತ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ನವು ಹೇಳಿದು. ಇಂದು ಪ್ಯಾಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಹಂಗೆ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಕಡೆಯಿಂದ ನಡೆಸಿದ 2021-22 ಸಾಲಿನ ಗಡಿ ಸಾಂಸ್ಕೃತಿಕ ಉತ್ಸವ ಜಂಬರಕ್ಕೆ ಚಾಲನೆ ನೀಡಿ ಅವು ಮಾತನಾಡಿದು. ಕನ್ನಡ ಭಾಷೆಗೆ 2000ಕ್ಕೂ ಜಾಸ್ತಿ ವರ್ಷಗಳ ಇತಿಹಾಸ ಉಟ್ಟು ತನ್ನದೇ ಆದ ಪಾರಂಪರಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಇತಿಹಾಸ ಉಟ್ಟು ಈ ನಿಟ್ಟಿಲಿ ಅನಾದಿಕಾಲದಲ್ಲೂ ಉಳಿಸಿಕೊಂಡು ಬಂದಿದ್ದ ಕನ್ನಡ ಭಾಷೆನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುತ್ತ ಶಾಸಕರು ಕಿವಿಮಾತು ಕೊಟ್ಟು ಈ ಕಾರ್ಬರ್ಲಿ ಪೌರಾಯುಕ್ತರಾದ ರಾಮದಾಸ್ ಅವು ಸೇರಿದಂಗೆ ಇನ್ನಿತರ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು ರೈತರ ಆದಾಯನ ಜಾಸ್ತಿ ಮಾಡುವ ನಿಟ್ಟಿಲಿ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆನ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು. ಈ ಯೋಜನೆಗೆ ರೈತರಿಂದ ಅರ್ಜಿನ ಕರೆದೊಳು. ಅರ್ಜಿ ಸಲ್ಲಿಸಿಕೆ ಜೂನ್ 15 ಕಡೆಯ ದಿನ ಆಗುತ್ತು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಮಡಿಕೇರಿ, ಪೊನ್ನಂಪೇಟೆ ಮತ್ತು ಸೋಮರ್ಪೇಟೆ ಮೀನುಮರಿ ಉತ್ಪಾದನಾ ಕೇಂದ್ರ ಹಾರಂಗಿನ ಸಂಪರ್ಕಿಸಕೃತ ಮೀನುಗಾರಿಕೆನ ಉಪನಿರ್ದೇಶಕರು ತಿಳಿಸಿಯಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡುಕೂಟಂದ ಮೇ 30 ಮತ್ತು 31ರಂದು ಹಂಗೆ ಜೂನ್ 1ಕ್ಕೆ ಮುಟ್ಟ ಬೆಂಗಳೂರು ಪೇಟೆನ ಶ್ರೀ ಕಂಠೀರವ ಕ್ರೀಡಾಭವನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಪೈಪೋಟಿ ನಡೆದದೇತ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪೊನ್ನಚ್ಚನ ಶ್ರೀನಿವಾಸ್ ಅವು ತಿಳಿಸಿಯಳು. ಬ್ಯಾಂಕಿಂಗ್ ನೇಮಕಾತಿ ಪರೀಕ್ಷೆಗಳ ತಯಾರಿ ಮಾಡ್ಕೊಂಬಕ್ಕೆ ಹಾಸನದ ಹತ್ತಿರ ಇರುವ ಕೃಷಿ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆಯಲ್ಲಿ ಜೂನ್ 5 ಮತ್ತು 6ರಂದು ಬ್ಯಾಂಕಿಂಗ್ ಪರೀಕ್ಷೆ ತರಬೇತಿ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದ್ದ ನುರಿತ ವಿಷಯ ತಜ್ಞರಿಂದ 2 ದಿನಗಳ ಪುಕ್ಸಟೆ ಆಫ್ಲೈನ್ ಕಾರ್ಯಾಗಾರ ಆಯೋಜಿಸಿದ್ದು ಸ್ಪೀಡ್ ಮ್ಯಾಥಮೆಟಿಕ್ಸ್ ಕಲಿಕೆನ ಮೂಲಕ ನೀಡಲಾದೆ ಖುಷಿ ಇರುವವು 8660212779 ಅಲ್ಲರೆ 08172245135 ಕರೆ ಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಳಕತ್ತ ಹಾಸನ ಶಾಖೆನ ಕೃಷಿ ಸರ್ವೋದಯ ಫೌಂಡೇಶನ್ ಕಾರ್ಯದರ್ಶಿಗ ತಿಳಿಸಿಯಳು. ಜಿಲ್ಲಾಧಿಕಾರಿಗಳ ನಡೆ ಹಲ್ಲಿಯ ಕಡೆ ಈ ಕಾರ್ಬಾರ್ನ ಪ್ರಯುಕ್ತ ಇದೇ ತಿಂಗಳ 27ಕ್ಕೆ ಹೊತ್ತಾರೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಬಾರ್ ಮಡಿಕೇರಿ ತಾಲೂಕಿನ ಯವಕಪಾಡಿ ಗ್ರಾಮದ ಕಕ್ಕಬೆ ಪ್ರೌಢ ಹೈಸ್ಕೂಲಿ ನಡೆದದೇತ ಹೆಚ್ಚುವರಿ ಜಿಲ್ಲಾಧಿಕಾರಿಗ ತಿಳಿಸಿಯಳು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಕಡೆಯಿಂದ ಇದೇ ತಿಂಗಳ 31ಕ್ಕೆ ಮುಟ್ಟ ತಂಬಾಕು ಮುಕ್ತ ಮಾಸಾಚರಣೆನ ಪ್ರಯುಕ್ತ ತರಾವರಿ ಕಾರ್ಬಾರ್ನ ಏರ್ಪಾಡು ಮಾಡಿಕೊಂಡಲೋತ ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿಗ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೊಡಗಿನಲ್ಲಿ ಹಂದಿ ಸಾಕ್ತಾ ಇಲ್ಲ, ಇಲ್ಲಿ ನಾಡ ಹಂದಿಗ ಸಿಗ್ತಾ ಇಲ್ಲ ತಾ ಬೇಜಾರಾಗ್ತುಟ್ಟ? ನಮ್ಮ ನಾಡ ಹಂದಿನ ಗೂಡಲೇ ಸಾಕಿ ನಾಡ ಆಹಾರನೇ ತಿನ್ಸಿ ಬೆಳೆಸಿದ ಲಾಯಕದ ನಾಡ ಹಂದಿ ಮಾಸ ಈಗ ನಿಮಗಾಗಿ ನಿಮ್ಗೆ ಬೇಕಾದಂಗೆ ನಿಮ್ಗೆ ಬೇಕಾದ ರೇಟ್ಲಿ ಸಿಕ್ಕಿದೆ. ಜೊತೆಗೆ ಒಣಗಿಸಿದ ಹಂದಿ ಮಾಸ, ಸಾಸೇಜ್ ಸೇರಿದಂಗೆ ವಿಧ ವಿಧದ ಐಟಮ್ ಕೂಡ ಸಿಕ್ಕಿದೆ. ಅಲ್ಲದೆ ಇಲ್ಲಿ ಮದುವೆ ಜಂಬರ ಸೇರಿದಂತೆ ಬೇರೆ ಬೇರೆ ಸಂದರ್ಭಕ್ಕೆ ಕಮ್ಮಿ ರೇಟ್ಲಿ ಕೊಟ್ಟವೆ. ಜೊತೆಗೆ ನೀವು ಬಂದು ಫಾರ್ಮ್ಲಿ ಹಂದಿನ ಆಯ್ಕೆ ಮಾಡುವ ಅವಕಾಶ ಕೂಡ ಉಂಟು. ಹಿಂದೆ ಬನ್ನಿ ಕೂರ್ಗ್ ಆಂಕರ್ಸ್ ಕಾಂಟೇನರ್ ಕಾಂಪ್ಲೆಕ್ಸ್ ಇದಕ್ಕೆ ಗೋಣಿಗೊಪ್ಪ. ಕಾಲ್ 9980452035. 2-6 ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಕಿತಿಮತಿ ನೊಕ್ಯ ಶ್ರೀ ಬಸವೇಶ್ವರ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕ ಮಹೋತ್ಸವ ಹಾಗೂ ಶ್ರೀ ಬಸವೇಶ್ವರ ಪರಿವಾರ ಸನ್ನಿಧ್ಯಗಳ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ವರ್ಧಕ ಪೂಜೆ ಇದೇ ತಿಂಗಳ 27ರ ಶುಕ್ರವಾರ ಸಂಜೆಯಿಂದ 28ರ ಶನಿವಾರ ಮಧ್ಯಾಹ್ನದವರೆಗೆ ನಡೆದಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಪೇಟೆ. ಇಲ್ಲಿ ಪಿಯು, ಪಿಸಿಎಂಸಿ ಮತ್ತು ಪಿಸಿಎಂಬಿ ವಿಭಾಗಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ವಿಶೇಷ ಅವಕಾಶಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಜೆಇಇ, ಸಿಇಟಿ, ನೀಟ್, ಕೆವಿಪಿವೈ, ಎಐಟ್ರಿಪಲ್ಇ, ರಾಷ್ಟೀಯ ಅರ್ಹತಾ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕ್ ಗಳಿಸುವಲ್ಲಿ ಯಶಸ್ವಿಯಾಗಿದ್ದು ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುವುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸುವ್ಯವಸ್ಥಿತ ಹಾಸ್ಟೆಲ್ ವ್ಯವಸ್ಥೆ, ಜೊತೆಗೆ ಜಿಲ್ಲೆಯ ಪ್ರಮುಖ ಸ್ಥಳಗಳಿಂದ ಕಾಲೇಜು ಬಸ್ ವ್ಯವಸ್ಥೆಯೂ ಇದೆ. ಮಾಹಿತಿಗಾಗಿ ಸಂಪರ್ಕಿಸಿ 9611155547. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಶತಮಾನ ಪೂರೈಸಿ ಕೊಡಗಿನಲ್ಲಿ ಮನೆ ಮಾತಾಗಿರುವ ಟೀಚರ್ಸ್ ಸ್ಟೋರ್ ಅಂಡ್ ಪ್ರಿಂಟಿಂಗ್ ಪ್ರೆಸ್, ವಿರಾಜಪೇಟೆ. ಇಲ್ಲಿ ಗುಣಮಟ್ಟದ ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿಗಳು, ಮುದ್ರಣಾ ಸೇವೆಗಳು ಲಭ್ಯವಿದೆ. ಗ್ರಾಹಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಟೀಚರ್ಸ್ ಸ್ಟೋರ್ ಅಂಡ್ ಪ್ರಿಂಟಿಂಗ್ ಪ್ರೆಸ್, ವಿರಾಜಪೇಟೆ, ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಪೊನ್ನಂಪೇಟೆ ನಾಡು ಕಿರುಗುರು ಮತ್ತೂರು ಶ್ರೀ ಕುಟ್ಟಿಚಾತ ಚಾಮುಂಡಿ ದೇವರ ಉತ್ಸವವು ಇದೇ ತಿಂಗಳ 26ರಂದು ಗುರುವಾರ ರಾತ್ರಿ 8 ಗಂಟೆಯಿಂದ 27ರ ಶುಕ್ರವಾರ ರಾತ್ರಿ 8 ಗಂಟೆವರೆಗೆ ಊರಿನ ಬೂಟಿವಾಡ ದೇವರ ಅಂಬಲದಲ್ಲಿ ನಡೆಯಲಿದೆ. ನೆಂಟರಿಷ್ಟರು, ಊರು ನಾಡಿನ ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿಯ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿ ಆರಂಭಗೊಂಡಿದೆ. 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ನುರಿತ ಉಪನ್ಯಾಸಕ ವರ್ಗ, ಉತ್ತಮ ಗ್ರಂಥಾಲಯ, ಆಧುನಿಕ ವಿಜ್ಞಾನ ಹಾಗೂ ಗಣಕ ವಿಜ್ಞಾನ ಪ್ರಯೋಗಾಲಯ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯ. ಉತ್ತಮ ಫಲಿತಾಂಶದೊಂದಿಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಶಿಕ್ಷಣ ನೀಡುತ್ತಿರುವ ಕೊಡಗಿನ ಏಕೈಕ ವಿದ್ಯಾಸಂಸ್ಥೆ ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. ಮೈತಾರಿ ಗ್ರಾಮದ ಶ್ರೀ ಮಂದತಮ್ಮೆ ಚಾಮುಂಡಿ ಭದ್ರಕಾಳಿ ದೇವಸ್ಥಾನದ ವಾರ್ಷಿಕ ಉತ್ಸವ ಹಾಗೂ ಚಾಮುಂಡಿ ಹಾಗೂ ಭದ್ರಕಾಳಿ ಕೋಲ ನಾಳೆ ನಡೆಯಲಿದೆ. ಊರು ನಾಡಿನ ಸಮಸ್ತ ಭಕ್ತಾದಿಗಳು, ದಾನಿಗಳು, ತವರುಮನೆ ಹೆಂಗಳಿಯರು, ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಕ್ಕಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಮೂರ್ನಾಡು ಬಾಡಗ ಗ್ರಾಮದ ಶ್ರೀ ಭದ್ರಕಾಳಿ ದೇವಿಯ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ರಾತ್ರಿ 8 ಗಂಟೆಗೆ ತೋತದ ಕೋಲ, ನಾಳೆ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ ವಿವಿಧ ಪೂಜಾ ಕೈಂಕರ್ಯ, ಮಧ್ಯಾಹ್ನ 12 ಗಂಟೆಯಿಂದ ಶ್ರೀ ಭದ್ರಕಾಳಿ ದೇವಿಯ ಮುಡಿತೆರೆ ನಡೆಯಲಿದೆ. ಮಧ್ಯಾಹ್ನ ಅನ್ನದಾನವಿದೆ. ಊರು ನಾಡಿನ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಕರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಳ, ಪೂಣಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ನಿಧನ ಸುದ್ದಿ. ಬಿರುನಾಣಿ ಕರಳಾನ ಕರ್ತಮಾಡ ಪಾಪು ಕಾಳಪ್ಪಾಯಿಂಗ ಇಂದು ಮರಣಪಟ್ಟದು. 83 ಬೈತ್ರ ಮಾಜಿ ಪಟ್ಟಳಕಾರ ಕರ್ತಮಾಡ ಪಾಪು ಕಾಳಪ್ಪಾಯಿಂಡ ಆಖಿರ್ ಕಾರ್ಯ ನಾಳೆ ಪಾಲಕ 11 ಗಂಟೆಗೆ ಐಂಡ ಸ್ವಂತ ಮನೆಯಲ್ಲಿ. ಮಕ್ಕಂದೂರು ಗ್ರಾಮದ ಸಬ್ಬಂಡ್ರ ರಾಜು ಅವರು ಇಂದು ಮಧ್ಯಾಹ್ನ 2 ಗಂಟೆಗೆ ನಿಧನರಾದರು. 72 ವರ್ಷ ಪ್ರಾಯದ ಸಬ್ಬಂಡ್ರ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಸ್ವಗ್ರಾಮ ಮಕ್ಕಂದೂರಿನಲ್ಲಿ. ಮಾಲ್ದಾರೆ ಗ್ರಾಮದ ನಿವಾಸಿ ಎಂಎನ್ ಗೋಪಿನಾಥ್ ಮಾಸ್ಟರ್ ಅವರು ಇಂದು ನಿಧನರಾದರು. 60 ವರ್ಷ ಪ್ರಾಯದ ಎಂಎನ್ ಗೋಪಿನಾಥ್ ಮಾಸ್ಟರ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಬಲಮುರಿ ಗ್ರಾಮದ ಗುಡ್ಡೆಮನೆ ಬಾಲಕೃಷ್ಣ ಅವರ ಪತ್ನಿ ತಾರಾಮಣಿ ಅವರು 88ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 6 ಗಂಟೆಗೆ ನಿಧನರಾದರು. ಗುಡ್ಡೆಮನೆ ತಾರಾಮಣಿ ತವರುಮನೆ ಬೊಳ್ತಾಜೆ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೂರ್ನಾಡಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.